ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहाँ, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಶ್ರೋತೃಗಳ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉದ್ಯೋಗ ಮತ್ತು ಪ್ರವೃತ್ತಿ ಈ ಕುರಿತು ಹೊನ್ನಾವರದ ಎಸ್ಡಿಎಂ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ವಿದ್ಯಾಧರ್ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳೋಣ. ವಿದ್ಯಾಧರ್ ನಾಯ್ಕ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಂಗಭೂಮಿ, ಸಾಮಾಜಿಕ ಹೊಣೆಗಾರಿಕೆ, ಮನೋರಂಜನೆ, ಈ ಮೂರಕ್ಕೆ ಯಾವ ರೀತಿ ಒಂದು ಸಂಬಂಧವನ್ನು ಕಲ್ಪಿಸಬಹುದು? ಖಂಡಿತವಾಗಿಯೂ ಎಲ್ಲ ಮಾಧ್ಯಮದ ಕೆಲಸವೂ ಕೂಡ ಅಥವಾ ಎಲ್ಲ ಮಾಧ್ಯಮಕ್ಕೂ ಕೂಡ ಸಾಮಾಜಿಕ ಹೊಣೆಗಾರಿಕೆ ಇದ್ದೇ ಇರ್ತದೆ. ಅದರಲ್ಲಿ ಆರಂಭದಲ್ಲಿ ಬಹುಶಃ ನಾಟಕ ಆ ಥರದ ಕೆಲಸಗಳನ್ನು ಮಾಡ್ಕೊಂಬಂದಿದೆ ಇಲ್ಲಿ ತನಕನು. ಆಮೇಲೆ ಈಗಲೂ ಕೂಡ ಸಮಾಜ ದಾರಿ ತಪ್ಪಿದಾವಾಗಲೆಲ್ಲ ನಿರ್ದೇಶಕರು ಮತ್ತು ನಾಟಕಕಾರರು ಆ ಥರದ ವಿಷಯ ಇಟ್ಕೊಂಡು ನಾಟಕಗಳನ್ನು ಬರೆದಿದ್ದಾರೆ ಮತ್ತು ಆ ಥರದ ನಾಟಕಗಳನ್ನು ಆಡ್ತಾ ಇದ್ದಾರೆ ಅನ್ನೋದು. ನಟರು ಬರೀ ನಿರ್ದೇಶಕನಿಗೆ ಆ ಕಾನ್ಸೆಪ್ಟ್ ಇದ್ದರೆ ಸಾಲದಿಲ್ಲ, ನಟರು ಕೂಡ ಬಹುಶಃ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಿರ್ದೇಶಕನ ಯೋಚನೆ ಏನಿದೆ ಅಥವಾ ಒಬ್ಬ ರೈಟರ್ ಯೋಚನೆ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ನಟರು ಕೂಡ ಅಭಿನಯಿಸಬೇಕಾಗ್ತದೆ. ಅವನಿಗೂ ಕೂಡ ನಿರ್ದೇಶಕನ ಒಳನೋಟಗಳೇನು ಅನ್ನೋದು ಬಹುಶಃ ಅವನು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ ಹೇಳಿ ಅನ್ಕೋತೇನೆ. ಆ ಜವಾಬ್ದಾರಿನ ಇವತ್ತು ಹೆಚ್ಚು ಬಹುಶಃ ಮನರಂಜನೆ ಮಾಧ್ಯಮವಾಗಿದ್ದದ್ದು ಇವತ್ತು ಬರೀ ಮನರಂಜನೆಗೆ ಮಾತ್ರ ಉಳ್ಕೊಳ್ಳಲಿಲ್ಲ, ಅವೇರ್ನೆಸ್ಸಿನ ಮಾಧ್ಯಮವಾಗಿ ಕೂಡ ಇವತ್ತು ರಂಗಭೂಮಿ ಕೆಲಸ ಮಾಡ್ತಾ ಇರೋದು ನಮ್ಮ ಎದುರಿಗೆ ಕಾಣ್ತಾ ಇದೆ ಸರ್. ಆಮೇಲೆ ಹೆಚ್ಚು ಜನ ಇವತ್ತು ಕಲ್ತ್ಕೊಂಡು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಿಂದೆಲ್ಲ ಅಭಿಜಾತ ಕಲಾವಿದರು, ಅವರವರೇನೆ ಹಳ್ಳಿಗಳಲ್ಲೇ ನಾಟಕ ಆಡ್ತಾನೋ ಅಥವಾ ಯಾರೋ ಕಲಿಸಿದ್ದನ್ನು ಹೇಳ್ಕೊಟ್ಕೊಂಡು ನೋಡಿಯೋ ಮಾಡಿಯೋ ಹಂಗೆ ಬರ್ತಾ ಇದ್ರು. ಆದರೆ ಇವತ್ತು ಆ ಕ್ಷೇತ್ರದಲ್ಲಿ ಡಿಪ್ಲೊಮಾ ಕೋರ್ಸ್ಗಳೆಲ್ಲ ಇದೆ, ಹಂಗಾಗಿ ಕಲಿತು ಈ ಕ್ಷೇತ್ರಕ್ಕೆ ಬರ್ತಾ ಇರೋದು ಒಳ್ಳೆ ಬೆಳವಣಿಗೆ ಅಂತ ಹೇಳಿ ಅನ್ಕೋತೇನೆ ಸರ್. ನಾನು ಈಗ ನಟನೆಗೆ ಸಂಬಂಧಪಟ್ಟ ಹಾಗೆ ಈ ಕಲಿಯುವಿಕೆ ಅನ್ನುವಂಥದ್ದು ನಿರಂತರವಾಗಿ ನಡೀಬೇಕಾಗಿರುವಂತಹ ಒಂದು ಪ್ರಕ್ರಿಯೆ, ಅದರಲ್ಲಿ ಮೂಲ ಪಾಠಗಳನ್ನ ಮಾತ್ರ ಕಲಿಸಿಕೊಂಡ್ರೆ ಸಾಕು ಅಥವಾ ಅದಕ್ಕೊಂದು ರೂಪುರೇಷೆ ಅಂತ ಇರಬೇಕು? ಹೇಗಿದೆ ಅಂದ್ರೆ, ಬಹುಶಃ ನಾವು ಈ ರಂಗಶಾಲೆಗಳಲ್ಲಿ ಕಲಿತವ್ರು ಎಲ್ಲರೂ ಸಕ್ಸಸ್ ಆಗ್ತಾರಂತ ಹೇಳೋದಕ್ಕಾಗೋದಿಲ್ಲ ಸರ್. ಅದು ನಮ್ಮ ಆಸಕ್ತಿನೇ. ತುಂಬಾ ಜನ ಅಕ್ಷರವೇ ಕಲಿದೆ ಇರೋರು ತುಂಬಾ ಅದ್ಭುತವಾದ ನಟರೆಲ್ಲ ಇದ್ದಾರೆ. ಅವರಿಗೆ ಬಹುಶಃ ಅವರ ದಾಖಲೆ ಇಲ್ಲದೆ ಇದ್ದಿರ್ಬೋದು ಅಥವಾ ಅವ್ರಿಗೆ ಸರ್ಟಿಫಿಕೇಟ್ ಇಲ್ಲದೆ ಇದ್ದಿರ್ಬೋದು, ಆದರೆ ಅವ್ರು ತುಂಬಾ ಒಳ್ಳೆ ನಟರೇನೆ. ಹಾಗಾಗಿ ನಾನು ಅನ್ಕೋತೇನೆ ಏನು ಅಂತಂದ್ರೆ, ಈ ಔಪಚಾರಿಕವಾಗಿ ಕಲಿಸುವಂತ ಏನ್ ಶಿಕ್ಷಣ ಇದೆಯಲ್ಲ ಸರ್, ಅಂದ್ರೆ ರಂಗಭೂಮಿಗೆ ಸಂಬಂಧಪಟ್ಟಂತ ಶಿಕ್ಷಣ, ಅದೇನೇ ಅಂತಿಮ ಅಲ್ಲ. ಅವರ ಪರಿಶ್ರಮ ಅಥವಾ ಅವರ ಪ್ರಯೋಗಗಳು ಹೆಚ್ಚು ಅವರನ್ನ ಬೆಳೆಸ್ತಾ ಹೋಗ್ತದೆ ಅಂತ ಹೇಳಿ ನಾನು ಅನ್ಕೋತೇನೆ. ಈ ನಟನಾ ರಂಗ ಅಲ್ಲದೆ ನೀವು ಸಾಕಷ್ಟು ಕ್ಷೇತ್ರಗಳಲ್ಲಿ ದುಡಿತಾ ಇರುವಂತವರು, ಒಂದು ಕಾರ್ಯಕ್ರಮಗಳ ಒಂದು ಆಂಕರಿಂಗ್ ಮಾಡುವಂತಹದ್ದು ಅಥವಾ MC ಮಾಡುವಂತಹದ್ದು ಅಥವಾ ನಿರೂಪಣೆ ಮಾಡುವಂತಹದ್ದು, ಜೊತೆಗೆ ಜಿಲ್ಲೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಆಗುವಂತಹ ಒಂದು ಆಗುಹೋಗುಗಳ ಒಂದು ವರದಿಯನ್ನು ಸಲ್ಲಿಸುವಂತಹದ್ದಿರಬಹುದು, ಅಥವಾ ವಾಯ್ಸ್ ಓವರ್ ಅಥವಾ ಧ್ವನಿಯನ್ನು ನೀಡುವಂತಹದ್ದಿರಬಹುದು, ಕಂಠಧಾನ ಇರಬಹುದು, ಎಲ್ಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಂಥವರು. ಈ ಹವ್ಯಾಸಗಳನ್ನು ಯಾವ ರೀತಿ ನೀವು ಅಭಿವೃದ್ಧಿಪಡಿಸಿಕೊಂಡ್ರಿ? ಮೂಲಭೂತವಾಗಿ ನೀವು ಶಿಕ್ಷಕರು ಕೂಡ ಹೌದು, ಉಪನ್ಯಾಸಕರು ಕೂಡ, ಹೇಗೆ ಈ ಹವ್ಯಾಸಗಳನ್ನೆಲ್ಲ ಅಭಿವೃದ್ಧಿಪಡಿಸಿಕೊಂಡ್ರಿ? ಬಹುಶಃ ನಾನು ಶಿಕ್ಷಕನಾಗಿರೋದಕ್ಕೆ ಈ ಎಲ್ಲ ಹವ್ಯಾಸಗಳು ಕಾರಣ ಅಂತೇಳಿ ಅಂದ್ಕೋತೇನೆ ಸರ್. ನಾನು ಶಿಕ್ಷಕನಾಗಿರೋದು ಆಮೇಲೆ ಬಹುಶಃ ಈ ಎಲ್ಲ ಹವ್ಯಾಸಗಳು ನನ್ನನ್ನು ಒಳ್ಳೆ ಶಿಕ್ಷಕನಾಗಿರಿಸೋದಕ್ಕೆ ಸಾಧ್ಯ ಆಯ್ತೇನೋ ಅಂತೇಳಿ ಅಂದ್ಕೋತೇನೆ. ಯಾಕೆ ಕೇಳಿದ್ರೆ ಸರ್, ನಾವು ಆಚೆಗೆ ಮಕ್ಕಳಿಗೆ ಎಲ್ಲ ತರಗತಿಗಳಲ್ಲೂ ಹೇಳೋದಕ್ಕೆ ಆಗದೆ ಇರೋದನ್ನ ನಾವು ಅಂದ್ರೆ ಲ್ಯಾಂಗ್ವೇಜ್ ಪಾಠ ಮಾಡುವಾಗ, ನಾನು ಲ್ಯಾಂಗ್ವೇಜ್ ಟೀಚರ್ ಆಗಿರೋ ಕಾರಣಕ್ಕೆ ನನಗದರ ಅವಕಾಶ ಇದೆ ಸರ್. ನಾನು ಅದನ್ನ ಮಕ್ಕಳಿಗೆ ಯಾವುದೋ ನಾಟಕದ ಕುರಿತಾಗಿ, ನಾನು ನೋಡಿರೋ ನಾಟಕದ ಕುರಿತಾಗಿ, ಅಥವಾ ನಾನು ಅಟೆಂಡ್ ಆಗಿರೋ ಕಾರ್ಯಕ್ರಮದ ಕುರಿತಾಗಿ, ಅಲ್ಲಿ ಆಗಿರೋ ಒಳ್ಳೆಯದನ್ನ ಅಥವಾ ಅಲ್ಲಿ ಏನೋ ಸಮಾಜಕ್ಕೆ ಒಂದು ಮೆಸೇಜ್ ಇದೆ ಅಂದ್ರೆ ಅದನ್ನ ಮಕ್ಕಳಿಗೆ ದಾಟಿಸೋದಕ್ಕೆ ಬಹುಶಃ ನನಗೆ ಇದು ಒಳ್ಳೆ ಮಾಧ್ಯಮ. ನನಗೆ ಗೊತ್ತಾಗಿರೋದನ್ನ ನಾನು ಕಂಡ್ಕೊಂಡಿರೋ ಸತ್ಯನ ಮಕ್ಕಳಿಗೆ ದಾಟಿಸೋದಕ್ಕೆ ನಾನು ಉಪನ್ಯಾಸಕನಾಗಿರೋದು ಕೂಡ ಒಂದು ಒಳ್ಳೆ ಸಂಗತಿ ಅಂತ ಹೇಳಿ ಅಂದ್ಕೋತೇನೆ. ಆಮೇಲೆ ಎಲ್ಲವೂ ಕೂಡ ಅಂದ್ರೆ ನಾನು ಕಲ್ತಿರೋ ವಾಯ್ಸ್ ಓವರು ಅವೆಲ್ಲವೂ ಕೂಡ ಬಹುಶಃ ತರಗತಿಗಳಲ್ಲಿ ನನಗೆ ವಿದ್ಯಾರ್ಥಿಗಳಿಗೆ ಒಂದು ಟೋನ್ ವೇರಿಯೇಷನ್ ಅಲ್ಲಿ ಪಾಠ ಮಾಡಿದಾವಾಗ ಅವ್ರಿಗೆ ಹೆಚ್ಚು ಖುಷಿ ಆಗ್ಬೋದು. ಒಂದೇ ಬೋರಿಂಗ್ ಅನಿಸ್ಬೋದು, ಇಲ್ಲ ಅಂದ್ರೆ ಒಂದೇ ತರದ ಪಾಠ ಅಥವಾ ಒಂದೇ ತರದ ಟೋನ್ ಇದ್ರೆ ಸಪ್ಪೆ ಅನಿಸ್ಬೋದು. ಅವಾಗ ಬಹುಶಃ ಅದು ಪರಿಣಾಮ ಆಗಿದೆ ಅಂತ ಹೇಳಿ ಅಂದ್ಕೋತೇನೆ ನಾನು. ಆಮೇಲೆ ನನಗೆ ಆರಂಭದಲ್ಲಿ ನಾವೆಲ್ಲ ಚಿಕ್ಕವರಾಗಿರುವಾಗ್ಲಿಂದಾನೆ ಈ ಕ್ಷೇತ್ರಕ್ಕೆ ನಮ್ಮನ್ನ ಅನಂತ್ ನಾಯ್ಕ್ ಅಂತ ಹೇಳೊಬ್ರು ನಮ್ಮ ಸ್ಕೂಲಲ್ಲಿ ಇದ್ರು, ಕೆಲಸ ಮಾಡ್ತಾ ಇದ್ರು. ಅವರು ನಮ್ಮನ್ನ ಆಗಲೇನೆ ಹೈಸ್ಕೂಲ್ ದಿನಗಳಲ್ಲೇನೆ ನಮಗೆ ಈ ಬೀದಿ ನಾಟಕಗಳಿಗೆಲ್ಲ ಕರ್ಕೊಂಡು ಹೋಗಿ ನಮ್ಮನ್ನ ನಾಟಕ ಮಾಡಿಸೋದಕ್ಕೆ ಹಚ್ಚಿದ್ರು. ಹಾಗಾಗಿ ಈ ಒಟ್ಟು ರಂಗಭೂಮಿಯಲ್ಲಿ ಬೀದಿ ನಾಟಕ ಬಹುಶಃ ಹೆಚ್ಚು ಕಲಿಸೋದಕ್ಕೆ ನಮಗೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಕಲ್ಪಿಸ್ತದೆ ಅಂತ ಹೇಳಿ ಅಂದ್ಕೋತೇನೆ. ಯಾಕೆ ಕೇಳಿದ್ರೆ ಸರ್, ನಮ್ಮ ಸುತ್ತಲೂ ಪ್ರೇಕ್ಷಕರು ಇರ್ತಾರೆ, ನಾನು ಒಂದು ಡೈಲಾಗ್ ಒಳಗಡೆ ಹೋಗಿ ನೋಡ್ಕೊಂಡು ಬರೋದಕ್ಕಾಗೋದಿಲ್ಲ ಅಥವಾ ಯಾರು ನನಗೆ ಪ್ರಾಂಪ್ಟಿಂಗ್ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಅವರ ರಿಯಾಕ್ಷನ್ ನನಗೆ ಗೊತ್ತಾಗ್ತಾ ಇರ್ತದೆ. ನಾನು ಡೈಲಾಗ್ ಹೇಳಿರೋದು ಅವ್ರಿಗೆ ರೀಚ್ ಆಯ್ತೋ ಅಥವಾ ನನ್ನ ಕಾಮಿಡಿ ಪಂಚ್ ಆಯ್ತೋ ಇಲ್ಲೋ ಅನ್ನೋದು ಅವ್ರ ಮುಖಭಾವ ನನ್ಗೆ ಗಮನಿಸ್ತಾ ಆಕ್ಟ್ ಮಾಡ್ಬೇಕು. ಹಾಗಾಗಿ ಬಹುಶಃ ಅಲ್ಲಿ ಹೆಚ್ಚು ಕಲಿಯೋದಕ್ಕೆ ಅವಕಾಶ ಇದೆ. ಅಲ್ಲಿಂದ ಬಂದಿರೋದ್ರಿಂದ ನಮಗೆ ಮುಂದೆ ಬೇರೆ ಆಧುನಿಕ ರಂಗಭೂಮಿಯ ನಾಟಕಗಳಲ್ಲಿ ಡಾಕ್ಟರ್ ಶ್ರೀಪಾದ್ ಭಟ್ ಅಂತವರು, ಆಮೇಲೆ ಕಿರಣ್ ಭಟ್ ಅಂತವರು, ಅವರೆಲ್ಲ ನಮ್ಮನ್ನು ಬಹುಶಃ ಹೀಗೆ ತರಬೇತುಗೊಳಿಸಿರೋ ಕಾರಣಕ್ಕೋಸ್ಕರ ಈ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ಶ್ರೀಪಾದ್ ಭಟ್ ಅಂತವರು ನಮಗೆ ಆಡಿಯೋ ಬುಕ್ಗಳಿಗೆಲ್ಲ ಅವಕಾಶ ಮಾಡಿಕೊಟ್ರು. ಈ ತೇಜಸ್ವಿ ಅವರ ಒಂದು ಆಡಿಯೋ ಬುಕ್ಗೆ ವಾಯ್ಸ್ ಓವರ್ ಮಾಡಿದ್ದೇನೆ. ಆಮೇಲೆ ಅವರು ಬೇರೆ ತೊಗಲುಗೊಂಬೆ ಅಂತ ಈ ಕಲಾ ಪ್ರಕಾರಗಳಿಗೆ ವಾಯ್ಸ್ ಓವರ್ ಮಾಡಿಸಿದ್ದಾರೆ. ಅದರಲ್ಲಿ ಒಂದು ಮೂರ್ನಾಲ್ಕು ಕಾರ್ಟೂನ್ ವಾಯ್ಸ್ಗಳನ್ನೆಲ್ಲ ಕೊಡೋದು, ಆ ಥರದ್ದೆಲ್ಲ ಬೇರೆ ಬೇರೆ ಪ್ರಯೋಗಗಳಿಂದ ನಾವು ಹೆಚ್ಚು ರಂಗಭೂಮಿ ಕುರಿತಾದಂಥ ಆಸಕ್ತಿ ಬೆಳೆಸ್ಕೊಂಡು ಮತ್ತೆ ಮುಂದಿನ ತಲೆಮಾರಿಗೆ ಅದನ್ನು ದಾಟಿಸೋದಕ್ಕೆ ಎಷ್ಟು ಸಾಧ್ಯನೋ ಆ ಪ್ರಯತ್ನನ ನಾನು ಆಚೆಗಾಗದೇ ಇರೋದನ್ನು ತರಗತಿ ಕೋಣೆಯಲ್ಲಿ ಮಾಡಬೇಕು ಅಂತ ಹೇಳಿ ಬಯಸೋನು ಮತ್ತು ಅದನ್ನು ಪ್ರಯತ್ನ ಮಾಡ್ತಾ ಇರೋನು. ಈಗ ಇಂಥ ಒಂದು ಕಿರುಚಿತ್ರಗಳಾಗ್ಬೋದು ಅಥವಾ ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳಾಗ್ಬೋದು, ಇವುಗಳಿಗೆ ಈ ಧ್ವನಿಯನ್ನು ಕೊಡುವಂತಹದ್ದು, ಕಂಠದಾನ ಮಾಡುವಂತಹದ್ದು, ಇದಕ್ಕೆ ಯಾವ ರೀತಿಯ ಒಂದು ತರಬೇತಿ ಅಥವಾ ಒಂದು ಪ್ರಯತ್ನಗಳೆಲ್ಲ ಬೇಕಾಗ್ತವೆ? ಇವತ್ತು ಅದಕ್ಕೆಲ್ಲ ಶಾಲೆಗಳೇ ಇದೆ ಸರ್, ನಿಮ್ಗೆ ಗೊತ್ತಿರೋಂಗೇನೆ. ಎಲ್ಲೂ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಏನು ತರಬೇತಿ ಸಿಗ್ತದೆ, ಆಮೇಲೆ ಅದಕ್ಕೋಸ್ಕರ ತರಬೇತಿ ಸಂಸ್ಥೆಗಳಿದೆ, ಶಾಲೆಗಳಿದೆ, ಆ ಥರದ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಆ ಥರದ್ದು ಯಾವುದನ್ನೂ ಔಪಚಾರಿಕವಾಗಿ ಅದು ಯಾವುದನ್ನೂ ಪಡೀದೇನೆ, ನೋಡಿ ಮಾಡಿ ಅದನ್ನೆಲ್ಲ ಕಲ್ತ್ಕೊಂಡಿರೋದು. ಹಂಗಾಗಿ ಬಹುಶಃ ನನಗೆ ಅದ್ರ ಬಗ್ಗೆ ಔಪಚಾರಿಕವಾಗಿ ಯಾವ ರೀತಿ ತರಬೇತಿ ಸಿಗ್ತದೆಯೋ ಅದು ಯಾವುದೂ ಸಿಗಲಿಲ್ಲ. ಅದನ್ನೆಲ್ಲವೂ ನಮ್ಮ ಪ್ರಯತ್ನದಿಂದಾನೇ ಪಡ್ಕೊಂಡಿರೋದು. ಹಾಗಾಗಿ ನಾನು ಪ್ರಯತ್ನ ಮಾಡೋದ್ರ ಮೂಲಕ, ನಾನು ಸ್ಟುಡಿಯೋದಲ್ಲಿ ಬಹುಶಃ ನನ್ನ ಜೊತೆಗೆ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಹೋಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೇನೆ. ನಿರೂಪಣೆನ ನಾನು ಈ ಕ್ಯಾಮ್ರಾ ಎದುರಿಸೋದು ಅದಕ್ಕೂ ಮೊದಲು ಬರೀ ಹಿಂಗೆ ಮಾತಾಡೋದು ಅವೆಲ್ಲ ಆಯಿತು, ಆದರೆ ಕ್ಯಾಮ್ರಾ ಎದುರಿಸೋದು ಬೇರೆನೆ. ಆ ಕಾರಣಕ್ಕೋಸ್ಕರ ಕ್ಯಾಮ್ರಾ ಮಾತ್ರ ಇಟ್ಕೊಂಡು ಸ್ಟುಡಿಯೋದಲ್ಲಿ ನಾನು ರಿಮೋಟ್ ನನ್ನ ಕೈಯಲ್ಲಿ ಇಟ್ಕೊಂಡು ಒಬ್ಬನೇ ಒಬ್ಬರನ್ನು ಒಳಗಡೆ ಸ್ಟುಡಿಯೋದಲ್ಲಿ ಸೇರಿಸ್ಕೊಳ್ದೇನೆ, ನಾವು ಒಬ್ಬನೇ ಕೂತ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಒಂದು 4-5 ದಿವಸ ಪ್ರಾಕ್ಟೀಸ್ ಮಾಡಿದ್ಮೇಲೆ ಆಮೇಲೆ ಯಾವತ್ತೊಂದು ದಿವಸ ಅವ್ರು ನೋಡಿದವರು ನಾಳೆಯಿಂದನೇ ಶುರು ಮಾಡಿ ನೀವು ಅಂದರು. ಅಂದರೆ ಬಹುಶಃ ನಮ್ಮ ಪ್ರಯತ್ನ ಹೆಚ್ಚು ಬೇಕು ಅಂತ ಹೇಳಿ ಅದರಲ್ಲಿ ಅಂದ್ಕೋತೇನೆ ಸರ್. ಈ ಕಾರ್ಯಕ್ರಮ ನಿರೂಪಣೆ ಅಥವಾ MC ಮಾಡುವಂಥದ್ದು, ಇದಕ್ಕೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆಗಳು ಬೇಕಾಗ್ತವೆ ಮತ್ತು ಎಷ್ಟು ಸವಾಲಿನ ಕೆಲಸ ಇದು? ಖಂಡಿತವಾಗಿಯೂ ಬೇರೆ ಈ ಸಿದ್ಧ ಕಾರ್ಯಕ್ರಮ ಹೌದು ಇದು, ಆದರೆ ನಮ್ಮ ಸಿದ್ಧತೆ ಎಷ್ಟು ಇರಬೇಕು ಅಂತಂದರೆ ಸಾಧ್ಯ ಆದರೆ ಅವರಿಗೆ ಮುಂಚಿನ ದಿವಸನೇ ಅವ್ರನ್ನ ಭೇಟಿಯಾಗೋದು ಅಥವಾ ಮುಂಚಿತವಾಗಿ ಯಾರ್ಯಾರು ಬರ್ತಾರೆ ಏನು ಮಾತಾಡ್ತಾರೆ ಹೇಳೋ ಒಂದು ಐಡಿಯಾ ಇದ್ದರೆ ನಮಗೆ. ಆಮೇಲೆ ಕಾರ್ಯಕ್ರಮ ಯಾವುದ್ರ ಕುರಿತಾಗಿದೆ ಅನ್ನೋದ್ರ ತಿಳುವಳಿಕೆ ನಮ್ಗೆ ಇದ್ದಿರಲೇಬೇಕು, ಅಂದರೆ ಎಲ್ಲ ಕಾರ್ಯಕ್ರಮವೂ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಮೊದಲೇ ಮಾಹಿತಿ ತಗೊಳ್ಳೋದು, ಆಮೇಲೆ ಸೂಕ್ತವಾದ ನಾವೇ ಅತಿ ಹೆಚ್ಚು ಮಾತಾಡ್ದೇನೆ ತುಂಬ ಇವತ್ತಿನ ಸಂದರ್ಭಕ್ಕೆ ನಿರೂಪಕರೇನೆ ಹೆಚ್ಚು ಮಾತಾಡ್ತಾರೆ ಅನ್ನೋದು ಒಂದು ಇವತ್ತಿನ ಆಪಾದನೆ ಇದೆ. ಹಂಗಾಗಿ ಆ ತಿಳುವಳಿಕೆ ನಿರೂಪಕರಿಗೆ ಇದ್ದಿರಲೇಬೇಕು. ಅಂದ್ರೆ ನಾವು ಕಡಿಮೆ ಮಾತಾಡ್ತಾ ಅವ್ರನ್ನ ಹೆಚ್ಚು ಮಾತಾಡಿಸೋದು ಅನ್ನೋದು ಬಹುಶಃ ನಾವು ಪತ್ರಿಕೋದ್ಯಮದಲ್ಲಿ ಅದನ್ನೇ ಗಮನಿಸೋದು. ನಾವು ಪತ್ರಕರ್ತ ಒಬ್ಬ ಹೆಚ್ಚು ಕಿವಿಯಾಗಿರ್ಬೇಕು ಬಿಟ್ಟರೆ ಬಾಯಿ ಆಗಬಾರ್ದು ಅನ್ನೋದು, ಅವನು ಹೆಚ್ಚು ಕೇಳಿಸ್ಕೋಬೇಕು ಆಮೇಲೆ ಅವ್ರಿಗೆ ಮಾತಾಡೋದಕ್ಕೆ ಬಿಡಬೇಕು ಅನ್ನೋದು. ಹಂಗಾಗಿ ಇಲ್ಲೂ ಕೂಡ ನಿರೂಪಕನ ಕೆಲಸ ಅಷ್ಟೇನೆ, ಅವನು ಕನೆಕ್ಟ್ ಮಾಡಿಕೊಡೋದು, ಇಲ್ಲಿಂದ ಮುಂದೆ ಕನೆಕ್ಟ್ ಮಾಡಿಕೊಡೋದು. ಆ ಥರದ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು. ಅದು ಬಿಟ್ಟು ಈ ಶಬ್ದಾಡಂಬರವನ್ನು ನಿರೂಪಕನೇ ಹೆಚ್ಚು ಬಳಸ್ತಾ ಆಮೇಲೆ ಮಾತಾಡೋದಕ್ಕೆ ಬಂದಿರೋರು ಗೌಣವಾಗೋ ಸಂದರ್ಭ ಬರಬಾರ್ದು ಅಂತ ಹೇಳಿ ಅಂದ್ಕೋತೇನೆ. ಅದ್ರ ಹಿಂದೆ ತುಂಬ ತಯಾರಿ ಬೇಕು, ಸಂಘಟಕರನ್ನ ನೇರವಾಗಿ ಮಾತಾಡಿ ಅವ್ರ ಜೊತೆಗೆ ಯಾರ್ಯಾರು ಏನೇನು ಅಂತ ಹೇಳಿ ಅದನ್ನ ಮೊದಲೇ ತಯಾರಿ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಇಷ್ಟಿದ್ದಾವಾಗಲೂ ಕೂಡ ಅಲ್ಲಿ ಸವಾಲುಗಳು ಎದುರಾಗ್ತದೆ, ಯಾರೋ ಒಬ್ರು ಬರೋದಿಲ್ಲ, ಅವ್ರ ಬದಲಿಗೆ ನಾಲ್ಕು ಜನ ಬಂದು ಕೂತ್ಕೋತಾರೆ ಬೇರೆಯವರು ಯಾರೋ, ಅಷ್ಟೊತ್ತಿಗೆ ಅವ್ರ ಹೆಸರು ತಗೊಳ್ಳೋದು, ಆಮೇಲೆ ಅವ್ರೇನು ಅಂತ ಹೇಳಿ ತಗೊಳ್ಳೋದು. ಈ ಥರದ್ದೆಲ್ಲ ಸವಾಲಿನ ಕೆಲಸ ಅಷ್ಟೊತ್ತಿಗೆ ಬರ್ತದೆ. ಆಗ ಕಂಗಾಲಾಗ್ದೇನೆ ಅದನ್ನು ತುಂಬ ತಾಳ್ಮೆಯಿಂದ ಅವ್ರ ಹೆಸರು ಏನು, ಅವ್ರು ಯಾರು ಅಂತ ಹೇಳೆಲ್ಲ ತಿಳ್ಕೊಂಡು ಅದನ್ನು ನಿಭಾಯಿಸ್ಬೋದು. ಅದೇನು ಕಷ್ಟದ ಕೆಲಸ ಅಲ್ಲ, ಪ್ರಯತ್ನದಿಂದ ಅದು ಅಥವಾ ಅನುಭವದಿಂದ ಅದು ಬರ್ತಾ ಹೋಗ್ತದೆ ಅಂತ ಹೇಳಿ ಅಂದ್ಕೋತೇನೆ ಸರ್. ವೇದಿಕೆಯ ಮೇಲೆ ಪೋಡಿಯಂನಲ್ಲಿ ನಿಂತ್ಕೊಂಡು ಮಾತನಾಡುವುದಕ್ಕೂ ಕೆಳಗಡೆ ಕೂತ್ಕೊಂಡು ನಿರೂಪಣೆ ಮಾಡುವುದಕ್ಕೇನಾದ್ರು ವ್ಯತ್ಯಾಸ ಉಂಟಾ? ಖಂಡಿತ ವ್ಯತ್ಯಾಸ ಇದೆ ಸರ್. ಇಲ್ಲಿ ಕೂತ್ಕೊಂಡು ನಿರೂಪಣೆ ಮಾಡುವಾಗ ನಮ್ಮ ಹತ್ರ ಧ್ವನಿ ಮಾತ್ರ ಕೇಳಿಸ್ತದೆ, ಮತ್ತೆ ನಮ್ಮ ಹತ್ರ ರೆಡಿ ನೋಟ್ಸ್ ಇರ್ತದೆ, ನಾವು ಅದನ್ನ ಆಗಾಗ ಅದನ್ನ ನೋಡ್ತಾ ಮಾಡ್ತಾ ಇದು ಮಾಡ್ಬೋದು. ಆಮೇಲೆ ಆಗ ಪ್ರೇಕ್ಷಕರ ಗಮನ ಎಲ್ಲ ಸ್ಟೇಜ್ ಮೇಲೆ ಇರ್ತದೆ, ನಮ್ಮ ಮೇಲೆ ಇರೋದಿಲ್ಲ ಹೆಚ್ಚು ಅಂದ್ಕೋತೇನೆ ನಾನು. ಆಮೇಲೆ ನಾವು ಮೇಲಿದ್ದಾವಾಗ ಬೇರೆದನ್ನೆಲ್ಲ ಬಿಟ್ಕೊಂಡು ನಮ್ಮನ್ನ ಫೋಕಸ್ ಮಾಡ್ತಾರೆ, ಅವ್ ನಮ್ಮನ್ನ ನೋಡ್ತಾ ಇರ್ತಾರೆ, ಹೆಚ್ಚು ಗಮನಿಸ್ತಿರ್ತಾರೆ. ಇಲ್ಲೂ ಗಮನಿಸೋದಿಲ್ಲ ಹೇಳಲ್ಲ, ಆದ್ರೆ ಹೆಚ್ಚು ಗಮನಿಸ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ಅದು ಹೆಚ್ಚು ಸವಾಲಿನ ಕೆಲಸ. ಆಮೇಲೆ ಅಲ್ಲಿ ನಮ್ಮ ಹಾವಭಾವ ಅದೆಲ್ಲವೂ ಕೌಂಟ್ ಆಗ್ತದೆ. ಇಲ್ಲಿ ಕೂತಾವಾಗ ನಾವು ಕೂತ್ಕೊಂಡು ಹೇಳಿದ್ರೆ ಆಯ್ತು ಅಷ್ಟೇನೆ, ಆದ್ರೆ ಅಲ್ಲಿ ನಾನು ಕಿಸೆಯಲ್ಲಿ ಕೈ ಹಾಕೊಂಡಿದ್ದೇನೋ ಅಥವಾ ಆಗಾಗ ಕಾಲು ಕೆರಿತಾ ಇದ್ದೇನೋ ಅದೆಲ್ಲವೂ ಮುಖ್ಯ ಆಗ್ತದೆ. ಹಂಗಾಗಿ ಅದನ್ನೆಲ್ಲ ಗಮನಿಸ್ತಾ ಇರ್ತಾರೆ, ಅದೇ ಹೆಚ್ಚು ಸವಾಲಿನ ಕೆಲಸ ಅಂತ ಹೇಳಿ ಅಂದ್ಕೋತೇನೆ ಸರ್. ಜೊತೆಗೆ ವೇದಿಕೆಯ ಮೇಲೆ ಹೋಗುವಾಗ ಒಂದಷ್ಟು ಡ್ರೆಸ್ ಕೋಡ್ ಕೂಡ ಬೇಕಾಗ್ತದೆ. ಖಂಡಿತವಾಗಿಯೂ ಬೇಕು ಸರ್. ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ಅನ್ನೋದ್ರ ಮೇಲೆ ಅದಕ್ಕೆ ಪೂರಕವಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋದು ನಿರೂಪಕರಿಗೆ ತುಂಬಾ ಒಳ್ಳೇದು ಅಂತ ಹೇಳಿ ಅಂದ್ಕೋತೇನೆ. ಅಥವಾ ಅವರದ್ದೇ ಒಂದಿಷ್ಟು ಕಾಯಂ ಆಗಿರುವ ಓ ಇವರು ನಿರೂಪಕರು ಅಂತಂದ್ರೆ ಹೀಗೆ ಅಂತ ಹೇಳಿದೆ, ಆ ಸಿದ್ಧ ಮಾದರಿಗೂ ಕೆಲವರು ಒಳಗಾಗ್ತಾರೆ ಅಥವಾ ಒಳಗಾಗಬಹುದು. ಇಲ್ಲ ಅಂತಂದ್ರೆ ನಾವು ಆಯಾ ಕಾರ್ಯಕ್ರಮಕ್ಕೆ ತಕ್ಕಂಗೆ ಕೂಡ ನಾವು ಸಿದ್ಧವಾಗಿ ಹೋಗಬಹುದು ಸರ್, ಏನು ತೊಂದರೆ ಇಲ್ಲ ಅಂದ್ಕೋತೇನೆ. ನಿರೂಪಣೆಯ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಒಂದಷ್ಟು ಉದಾಹರಣೆಗಳು ಕೋಟುಗಳನ್ನ ಹೇಳಬೇಕಾಗ್ತದೆ, ಇದಕ್ಕೆಲ್ಲ ಪೂರ್ವ ಸಿದ್ಧತೆ ಅಥವಾ ತಕ್ಷಣಕ್ಕೆ ಹೇಗೆ ನೆನಪಾಗ್ತದೆ? ಖಂಡಿತವಾಗಿ ಅದು ಓದಿಂದಾನೇ ಬರೋದು ಸರ್. ತಕ್ಷಣಕ್ಕೆ ಕೆಲವರಿಗೆ ತಕ್ಷಣಕ್ಕೆ ನೆನಪಾಗ್ತದೆ ಅಥವಾ ನೆನಪಿರ್ತದೆ ಅಥವಾ ಅದು ಪದೇ ಪದೇ ಅದನ್ನ ಪುನರುಚ್ಚರಿಸೋದು ಬಳಕೆ ಮಾಡಿರೋದ್ರಿಂದ ಸಾಧ್ಯ ಆಗ್ತದೆ. ಆಮೇಲೆ ಅದು ಆರಂಭದಲ್ಲಿ ನಾವು ಅದನ್ನ ಬರೆದಿಟ್ಕೊಳ್ಳೋದು, ಹೊಸದೇನಾದರೂ ಸಿಕ್ತು ಅಂತಂದ್ರೆ ಅದನ್ನ ಬರೆದಿಟ್ಕೊಳ್ಳೋದು ಅಥವಾ ಅದಕ್ಕೋಸ್ಕರನೇ ಒಂದು ಡೈರಿ ಎತ್ತಿಟ್ಕೊಳ್ಳೋದು, ಅದಕ್ಕೋಸ್ಕರನೇ ಒಂದು ನೋಟ್ಸ್ ಇಟ್ಕೊಳ್ಳೋದು ಒಳ್ಳೆಯದು ಆರಂಭದ ಪ್ರಯತ್ನ. ಆಮೇಲೆ ಅದು ಬಂದ್ಮೇಲೆ ನಾವು ಹೆಚ್ಚೆಚ್ಚು ಬಳಕೆಗೆ ತಂದಮೇಲೆ ಅದು ಹೆಚ್ಚು ನೆನಪಿರ್ತದೆ. ಅಲ್ಲಿ ತನಕ ನಾವು ಅದನ್ನ ರೆಡಿ ಇಟ್ಕೊಳ್ಳೋದು, ಆ ಪ್ರತಿ ಕಾರ್ಯಕ್ರಮಕ್ಕೂ ಅದು ಬೇಕಾಗಲಿ ಬೇಕಾಗದೆ ಹೋಗಲಿ ಅಷ್ಟೊತ್ತಿನ ಅದು ಅಗತ್ಯತೆ ಆಗಬಹುದು. ಹಂಗಾಗಿ ಅದನ್ನ ಯಾವಾಗಲೂ ಜೊತೆಲಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಅಂದ್ಕೋತೇನೆ ಸರ್. ಇನ್ನೊಂದು ಕ್ಷೇತ್ರ ನೀವು ತೊಡಗಿಸಿಕೊಂಡಿರುವಂತಹ ರಿಪೋರ್ಟಿಂಗ್ ಅಥವಾ ವರದಿಗಾರಿಕೆ, ಇದರ ಬಗ್ಗೆ ಹೇಳಿ. ಆರಂಭದಲ್ಲಿ ಬಹುಶಃ ನಾನು ಮಾಸ್ಟರ್ ಡಿಗ್ರಿ ಮುಗಿತಾ ಇದ್ದಂಗೆನೆ ನನ್ನ ಕನ್ನಡ ಓದಿರೋದು, ಕನ್ನಡ ಎಂ ಎ ಮುಗಿತಾ ಇದ್ದಂಗೆನೆ ನಾನು ಆರಂಭದಿಂದಾನು ನನಗೆ ಕುತೂಹಲ ಇದ್ದದ್ದು ಪತ್ರಿಕೋದ್ಯಮದ ಮೇಲೆ. ಅದು ಒಂದೇ ಕಡೆ ಕೂತು ಕೆಲಸ ಮಾಡೋದಲ್ಲ, ಪ್ರತಿ ದಿವಸ ಹೊರಗಡೆ ಹೋಗೋದು, ಹೊಸ ಹೊಸಬ್ರು ಮಾತಾಡಿಸೋದು, ಆಮೇಲೆ ಒಂದು ದಿವಸ ಹೋದಲ್ಲಿ ಇನ್ನೊಂದು ದಿವಸ ಹೋಗೋದಲ್ಲ, ಅದೆಲ್ಲ ಭಯಂಕರ ನನಗೆ ಅಚ್ಚರಿ ಆಗಿತ್ತು. ಹಂಗಾಗಿ ನನಗೆ ಆ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ಆಸೆ ಮೊದಲಿಂದಾನು ಇತ್ತು. ಆಮೇಲೆ ತುಂಬ ಬೇಗ ಹೋಗ್ಬಿಟ್ಟೆ, ಅಲ್ಲಿ ಮುಗಿತಾ ಇದ್ದಂಗೆ ಬೇಗ ಹೋಗ್ಬಿಟ್ಟೆ. ಪತ್ರಿಕೋದ್ಯಮ ಏನು ಓದಲಿಲ್ಲ ನಾನು, ಆದರೆ ಪತ್ರಿಕೋದ್ಯಮಕ್ಕೆ ಬೇಕಾದ ತಯಾರಿ ಇತ್ತು. ನಾನು ಕಾಲೇಜು ದಿನಗಳಲ್ಲೇನೆ ವರದಿ ಮಾಡೋದೆಲ್ಲ ನನಗೆ ರೂಢಿ ಇತ್ತು. ಕಾಲೇಜಲ್ಲಿರುವಾಗ ನಾನೇ ಕಾಲೇಜಿನ ಕಾರ್ಯಕ್ರಮಗಳನ್ನೆಲ್ಲ ವರದಿ ಮಾಡ್ತಾ ಇದ್ದೆ, ವರದಿ ಬರೆಯೋ ರೂಢಿ ಇತ್ತು. ಹಂಗಾಗಿ ಸುಲಭ ಆಯಿತು ನನಗೆ ಆ ಕ್ಷೇತ್ರಕ್ಕೆ ಹೋಗೋದು. ಆಮೇಲೆ ಸಾಹಿತ್ಯದ ಓದು ಬಹುಶಃ ಪತ್ರಿಕೋದ್ಯಮಕ್ಕೆ ಬೇಕಾದ ಆ ಗಟ್ಟಿತನ, ಬರವಣಿಗೆಗೆ ಬೇಕಾದ ಗಟ್ಟಿತನ ನನಗೆ ಒದಗಿಸ್ತು. ಆಮೇಲೆ ಅಲ್ಲಿ ಕ್ಯಾಮ್ರಾನೂ ಹ್ಯಾಂಡಲ್ ಮಾಡಬೇಕಾದಂಥ ಸಂದರ್ಭ ಇದ್ದಾವಾಗ ಅದರ ಟೆಕ್ನಾಲಜಿ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆ ಕ್ಷೇತ್ರ ಇವತ್ತಿಗೂ ಅದನ್ನೇನು ಬಿಡಲಿಲ್ಲ, ನಿರೂಪಣೆ ಮತ್ತು ರಿಪೋರ್ಟಿಂಗ್ ಆಗದೇ ಇದ್ದರೂ ಕೂಡ ಮುಂದೆ ಅದನ್ನು ವಾಯ್ಸ್ ಓವರ್ಗಾಗಿಯೋ ಅಥವಾ ನಿರೂಪಣೆಗಾಗಿಯೋ ಅದನ್ನು ಬಳಸ್ಕೊತಾ ಇದ್ದೇನೆ ಸರ್. ಇನ್ನೊಂದು, ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಈ ಒಂದು ರಂಗಭೂಮಿಯಲ್ಲಿಯೂ ಕೂಡ ನೀವು ಸಾಕಷ್ಟು ತೊಡಗಿಸಿಕೊಂಡಿದ್ರಿ ಅಂತ ಹೇಳಿ, ಈ ಉತ್ತರ ಕನ್ನಡ ಜಿಲ್ಲೆಯ ಒಂದು ರಂಗಭೂಮಿಯ ಅಭಿವೃದ್ಧಿ ಬೆಳವಣಿಗೆಯ ಹಂತಗಳನ್ನು ಯಾವ ರೀತಿ ನೀವು ಗುರುತಿಸ್ತೀರಿ? ಖಂಡಿತವಾಗಿಯೂ ಸರ್, ಉತ್ತರ ಕನ್ನಡದಲ್ಲಿ ಆಧುನಿಕ ರಂಗಭೂಮಿ ಜಾಗತಿಕವಾಗಿ ಇತರೆ ರಂಗಭೂಮಿ ಮೂಲದಿಂದ ಹೊಸ ಹಾದಿನ ಕಂಡುಕೊಂಡು ಇಲ್ಲಿನ ಜನಪದ ರಂಗಭೂಮಿಯ ಕಸುವನ್ನು ಪಡ್ಕೋತು. ಅದು ಇಲ್ಲಿಯ ಸಾಂಪ್ರದಾಯಿಕ ರಂಗಕಲೆ ಯಕ್ಷಗಾನ ಆಗ್ಲೇನೆ ತುಂಬ ಫಲಪ್ರದವಾಗಿದ್ದಂತಹ ಕಾಲದಲ್ಲೇನೆ ವಾಸ್ತುವಾದಿ ನಾಟಕಗಳು ಕೂಡ ಈ ನೆಲದಲ್ಲಿ ನಡೆದದ್ದು ತುಂಬ ಅಚ್ಚರಿ ಸಂಗತಿ ಅಂತ ಹೇಳಿ ಅಂದ್ಕತ್ತೇನೆ. ಆಮೇಲೆ ಇದೇ ಮಣ್ಣಿನ ಕಸು ಪಡ್ಕೊಂಡು ಸೂರ್ಯ ವೆಂಕಟರಮಣ ಶಾಸ್ತ್ರಿ ಅವರು ಬರೆದಿರುವಂತಹ ಅಥವಾ ಅವರು ದೂರದ ಮುಂಬೈಯಲ್ಲಿ ಇದ್ಕೊಂಡು ಬರೆದರೂ ಕೂಡ ಇಲ್ಲಿನ ಕಥೆ ಅದು ಅನ್ನೋದು ವಿಶೇಷ. ಅಲ್ಲಿಂದ ಮೊದಲುಗೊಂಡು ಬಹುಶಃ ಕನ್ನಡದ ಆರಂಭದ ಇತರ ಸಾಮಾಜಿಕ ನಾಟಕಗಳನ್ನು ಕೊಟ್ಟಂತಹ ನೆಲ ಇದು. ಎಷ್ಟೆಲ್ಲ ಹಿರಿಯರು ಈ ಜಿಲ್ಲೆಯ ರಂಗಭೂಮಿಯನ್ನ ವಿಸ್ತರಿಸುವಂತಹ ಕೆಲಸ ಮಾಡಿದ್ದಾರೆ. ಆರಂಭದ ಹೆಸರುಗಳನ್ನು ನೋಡೋದಾದ್ರೆ ಸರ್, ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅಂತವರು ಜಿಲ್ಲೆಯ ಹವ್ಯಾಸಿ ರಂಗಭೂಮಿಯ ದಿಕ್ಸೂಚಿ ಆಗಿದ್ದಾರೆ. ಬಹುಶಃ ಅಲ್ಲಿಂದ ಆ ತರದ ದೊಡ್ಡ ಹೆದ್ದರೆ ತೆರೆದುಕೋತು ಅಂತ ಹೇಳಿ ಅಂದ್ಕತ್ತೇನೆ. ಆಮೇಲೆ ಆಶು ನಾಟಕ ಪ್ರದರ್ಶನಗಳಿಂದಾನೇ ಪ್ರಸಿದ್ಧಿ ಪಡೆದಂತಹ ವಿ ಟಿ ಹೆಗಡೆ ನಿರ್ದೇಶನದ ಸಿದ್ಧಿವಿನಾಯಕ ಸಂಘ ಬಹುಶಃ ರಂಗಭೂಮಿಯ ತುಂಬಾ ವಿಶಿಷ್ಟ ಪ್ರಯೋಗಗಳು ಆ ಕಾಲಕ್ಕೆ ಅಂತ ಹೇಳಿ ಅಂದ್ಕತ್ತೇನೆ. ಗಿರೀಶ್ ಕಾರ್ನಾಡ್ ಅಂತವರನ್ನ ರಂಗಭೂಮಿಗೆ ತಂದವರು ಅವರು ಅನ್ನೋದು ನಮ್ಮ ಗಮನಕ್ಕಿದೆ. ಆಮೇಲೆ ಗಿರೀಶ್ ಕಾರ್ನಾಡ್ ಕೂಡ ಅದನ್ನ ತುಂಬಾ ಕಡೆಗೆ ಹೇಳ್ಕೊಂಡಿದ್ದಾರೆ. ಪೌರಾಣಿಕ ಮತ್ತೆ ವಾಸ್ತವವಾದಿ ಏಕಾಂಕ ನಾಟಕಗಳ ವಿಭಿನ್ನ ಪ್ರಯೋಗ ನಡೆಸಿದವರು ಅವರು ಅನ್ನೋದು. ಆ ಕಾಲಕ್ಕೆ ಬರೀ ನಾವು ಈ ಪರದೆ ನಾಟಕಗಳನ್ನ ಮಾತ್ರ ಮಾಡ್ತಾ ಇದ್ದ ಹೊತ್ತಿಗೆ ಈ ವಾಸ್ತವವಾದಿ ನಾಟಕಗಳು ಅಥವಾ ಆಧುನಿಕ ರಂಗಭೂಮಿ ತೀರಾ ಬೇರೆಯಾಗಿ ಕಾಣಿಸ್ತು ನಮ್ಮ ಜನರಿಗೆ. ಅದನ್ನ ಸುಲಭಕ್ಕೆ ಒಪ್ಕೊಳ್ಳಿಲ್ಲ ಅನ್ನೋದು. ಆ ಕಾಲಕ್ಕೆ ಕೂಡ ಗೆದ್ದಿದ್ದಾರೆ ಇವರು. ಆ ಕಾಲಕ್ಕೆ ನಮಗೆ ಹೊಸ್ತು ಅಂತ ಹೇಳಿ ಅನಿಸುವಂತಹ ನೀಲಿ ಕಪ್ಪು ಪರದೆಗಳನ್ನ ತುಂಬಾ ಸರಳವಾದ ಸೆಟ್ ಅನ್ನ ಬಳಸ್ಕೊಂಡು, ಅಂದ್ರೆ ಅಲ್ಲಿ ಫ್ಯಾಂಟಸಿ ಇರಲಿಲ್ಲ, ತುಂಬಾ ಸರಳವಾದ ಸೆಟ್ ಅನ್ನು ಬಳಸ್ಕೊಂಡು ನಾಟಕ ಹೆಣದ್ರು. ನಿರ್ದಿಷ್ಟ ರಂಗಭೂಮಿಯನ್ನ ನೋಡ್ಕೊಂಡು ಬೆಳೀತಾ ಬಂದಿರುವಂತಹ ಇಲ್ಲಿಯ ಜನತೆಗೆ ಈ ಹೊಸ ರಂಗ ವ್ಯಾಕರಣ ಒಗ್ಗೋದು ಕಷ್ಟ ಅಂತೇಳಿ ಅನ್ನಿಸ್ತು ಆರಂಭದಲ್ಲಿ. ಆದರೆ ವಿ ಟಿ ಹೆಗಡೆ ಅಂತವರು ಆ ಕಾಲದಲ್ಲಿ ಗೆದ್ದಿದ್ದಾರೆ ಅನ್ನೋದು. ಆಮೇಲೆ ಸೀರಿಯಲ್ಗೆಲ್ಲ ಬರವಣಿಗೆ ಮಾಡ್ತಾ ಇರುವಂತಹ ಹುಲಿಶೇಖರ್ ಅವರು ಮಾಗಿದಷ್ಟು ಕೂಡ ಬರವಣಿಗೆಯ ಹರಿತ ಹೆಚ್ಚಿಸಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಅಂಬಿಕಾನಗರದ ಜೋಕುಮಾರ ಸ್ವಾಮಿ ಕಲಾಬಳಗ, ಆಮೇಲೆ ದುಂಡಿ ರಾಮಕೃಷ್ಣ ಭಟ್ಟರ ಮಂಚಿಕೇರಿಯ ರಂಗತಂಡ ಉತ್ತರ ಕನ್ನಡದ ಹೆಗ್ಗೋಡು ಅನಿಸೋ ಹಾಗೆ ಅನಲವನ್ನ ಬೆಳೆಸಿದೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಆಮೇಲೆ ಅಂಕೋಲೆಯಲ್ಲಿ ಕೆಲಸ ಮಾಡ್ತಾ ಇರೋ ವಿಜಯ ನಾಯಕ್ ಅಂತವರು, ಅಥವಾ ಸದ್ಯ ನಮ್ಮನ್ನ ಆಗಲಿರೋ ವಿಷ್ಣು ನಾಯಕ್ ಅಂತವರು, ಮೋಹನ್ ಹಬ್ಬು ಅಂತವರು, ಆಮೇಲೆ ಹೊನ್ನಾವರದಲ್ಲಿ ಆರ್ ವಿ ಭಂಡಾರಿ, ಜಿ ಎಸ್ ಸೌದಾನಿ, ಎಸ್ ಡಿ ಹೆಗ್ಡೆ, ಆಮೇಲೆ ಜಿ ಯು ಭಟ್, ಇವರೆಲ್ಲ ರಂಗಭೂಮಿಗೋಸ್ಕರ ನಮ್ಮ ನೆಲದಲ್ಲಿ ದುಡಿದಿದ್ದಾರೆ ಅನ್ನೋದು ನಮ್ಗೆಲ್ಲ ತಿಳಿದಿರೋ ಸಂಗತಿ. ಆಮೇಲೆ ಬಹುಶಃ ಮಕ್ಕಳ ನಾಟಕದ ತರಬೇತಿ ಮತ್ತು ಪ್ರದರ್ಶನಗಳ ಮೂಲಕನೇ ಗಮನ ಸೆಳೆದಿರುವಂತಹ ನಮ್ಮ ತಾಲೂಕಿನ ಕಿರಣ್ ಭಟ್ ಅಂತವರು, ಶ್ರೀಪಾದ್ ಭಟ್ ಅಂತವರು, ಹಾಗೂ ವಿಠಲ್ ಭಂಡಾರಿ ಅವರ ನೇತೃತ್ವದ ಚಿಂತನ ರಂಗಾಧ್ಯಯನ ಕೇಂದ್ರ, ಇವೆಲ್ಲ ಆಧುನಿಕ ರಂಗಭೂಮಿಯ ವಿಭಿನ್ನ ವಿನ್ಯಾಸದ ನಾಟಕಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಇದ್ದೂ ಕೂಡ ಇಡೀ ನಾಡು ಹೊನ್ನಾವರವನ್ನು ನೋಡೋ ಹಾಗೆ ಮಾಡಿತು ಅಂತ ಹೇಳಿ ಅಂದ್ಕತ್ತೇನೆ. ಆಗಿನ ಕಾಲದ ಪಾಠ ನಾಟಕಗಳು ಇಡೀ ರಾಜ್ಯ ಹೊನ್ನಾವರದ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡಿತು. ಆಮೇಲೆ ಇಲ್ಲಿಯ ಚಿಂತನ ರಂಗಾಧ್ಯಯನ ತಂಡ ಇಡೀ ರಾಜ್ಯದ ತುಂಬೆಲ್ಲ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅವರ ಪಠ್ಯದಲ್ಲಿ ಬಂದಿರುವಂತಹ ಯಾವ್ದಾದ್ರು ಒಂದು ಪಾಠನ ಎತ್ಕೊಂಡು ಅದನ್ನ ನಾಟಕ ಮಾಡ್ತಾ ಇದ್ರು. ಆ ತರದ ಪಾಠ ನಾಟಕಗಳು ಆ ಕಾಲಕ್ಕೆ ಹೆಚ್ಚು ಪ್ರಸಿದ್ಧವಾಗಿತ್ತು ಅಂತ ಹೇಳಿ ಅಂದ್ಕತ್ತೇನೆ. ಆಮೇಲೆ ಕಿರಣ್ ಭಟ್ ಶಿರ್ಸಿಯ ರಂಗಸಂಘದ ಮೂಲಕ 16 ನಾಟಕಗಳನ್ನು ಆಡಿಸಿದ್ದಾರೆ. ಶ್ರೀಪಾದ್ ಭಟ್ ಆರಂಭದಲ್ಲಿ ಮಕ್ಕಳ ನಾಟಕಗಳನ್ನ ಕಟ್ತಾ ಆಮೇಲೆ ಯುವಕರಿಗೂ ಕೂಡ ಆಧುನಿಕ ರಂಗಭೂಮಿಯ ಆವಾಗ ಅದರದ್ದೆಲ್ಲ ತರಬೇತಿ ಇಲ್ಲದೆ ಇರೋ ಹೊತ್ತಿಗೆ ಅವರು ಯುವಕರಿಗೆ ಕೂಡ ಆಧುನಿಕ ರಂಗಭೂಮಿಯ ವ್ಯಾಕರಣ ಹೇಳಿಕೊಟ್ಟು ಅವರಿಂದ ಕೂಡ ತೀರಾ ಭಿನ್ನ ಭಿನ್ನ ಪ್ರಯೋಗಗಳನ್ನು ನಡೆಸಿದ್ದಾರೆ. ಆಮೇಲೆ ರಾಜ್ಯದ ಪ್ರಮುಖ ನಾಟಕ ತಂಡಗಳಿಗೆ ನಿರ್ದೇಶನ ಮಾಡ್ತಾ ಇರುವಂತಹ ಇವರ ನಾಟಕಗಳು ದೆಹಲಿ ನಾಟಕ ಶಾಲೆ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರದರ್ಶನಗೊಂಡಿದೆ ಅನ್ನೋದು ನಮ್ಮ ಜಿಲ್ಲೆ ಹೆಚ್ಚುಗಾರಿಕೆ. ಆಮೇಲೆ ಅವರು ಪಾಪು ಬಾಪು ಅನ್ನೋ ಕಥೆ ರಾಜ್ಯದ ತುಂಬೆಲ್ಲ ಪ್ರದರ್ಶನ ಆಗಿ ಸಂಚಲನ ಮೂಡಿಸಿದೆ. ಆಮೇಲೆ ಕೆ ಆರ್ ಪ್ರಕಾಶ್ ಅಂತ ಹೇಳಿ ಅವರು ಪತ್ರಕರ್ತರಿದ್ರು, ಅವರು ಕಣಿವೆಯಲ್ಲಿ ನಾಟಕ, ನದಿಯಲ್ಲಿ ನಾಟಕ ಇತ್ಯಾದಿ ಬೇರೆ ಬೇರೆ ವಿನೂತನ ಪರಿಕಲ್ಪನೆಯೊಂದಿಗೆ ಬೀದಿ ಹಾಗೂ ರಂಗನಾಟಕಗಳ ಪ್ರದರ್ಶನ ನೀಡ್ತಾ ಬಂದಿದ್ರು ಅನ್ನೋದು. ಆಮೇಲೆ ಮತ್ತಿಘಟ್ಟ ರಂಗಬಳಗ ಆತರದಲ್ಲಿ ಕೆಲಸ ಮಾಡಿದೆ, ಅಂಕೋಲೆಯ ಕರ್ನಾಟಕ ಸಂಘ, ಆಮೇಲೆ ನೀನಾಸಂನಿಂದ ತರಬೇತು ಪಡೆದು ಆಮೇಲೆ ತನ್ನೂರಿಗೆ ದಕ್ಕಿರುವಂತಹ ಗಣಪತಿ ಹಿತ್ತಲಕೈ, ಈ ಎಲ್ಲ ಹಿರಿಯರು ಹೊಸ ತಲೆಮಾರನ್ನ ಕಟ್ತಾ ರಂಗದ ಪ್ರೀತಿಯನ್ನ ಬೆಳೆಸ್ತಾ ಇದ್ದಾರೆ. ಆಮೇಲೆ ಗಣಪತಿ ಹೆಗಡೆ ಹುಲಿಮನೆ ಕುಟುಂಬ ಅಂತೂ ಇಡೀ ಕುಟುಂಬವೇನೆ ನಾಟಕದಲ್ಲಿ ತೊಡಗಿಸ್ಕೊಂಡಿದೆ ಅನ್ನೋದು. ಆಮೇಲೆ ರಮಾನಂದ ಐನ್ಕೈ ಅವರು ಇಲ್ಲಿನ ರಂಗಭೂಮಿಯ ದಿಕ್ಕು ತೋರಿಸಿದವರು, ಕೆಕ್ಕರದ ಜಿ ಡಿ ಭಟ್ ಅಂತವರು ನೂರಾರು ಜನರನ್ನ ಒಟ್ಟಿಗೆ ವೇದಿಕೆಗೆ ತಂದು ತುಂಬಾ ಕಷ್ಟದ ಕೆಲಸ ಅದು, ಒಬ್ಬರು ಇಬ್ಬರು ನಾಟಕ ಮಾಡೋದು ಅಥವಾ ಇವತ್ತಂತೂ ಏಕವ್ಯಕ್ತಿ ಪ್ರದರ್ಶನದ ನಾಟಕಗಳನ್ನೆಲ್ಲ ಗಮನಿಸ್ತಾ ಇದ್ದಾವೆ. ಇಂಥ ಹೊತ್ತಲ್ಲಿ ಕೂತ್ಕೊಂಡು ನೂರಾರು ಜನರನ್ನ ಒಟ್ಟೊಟ್ಟಿಗೆ ವೇದಿಕೆಗೆ ತರುವಂತಹ ದೊಡ್ಡ ದೊಡ್ಡ ವೇದಿಕೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ವೇದಿಕೆಗೆ ತರೋ ಪ್ರಯತ್ನನೆಲ್ಲ ಕೆಕ್ಕಾರದ ಜಿ ಡಿ ಭಟ್ ಅಂತವ್ರು ಮಾಡ್ತಾ ಇದ್ದಾರೆ ಅನ್ನೋದು. ಆಮೇಲೆ ಪುತ್ತಣ್ಣನ ಶಿಷ್ಯ ಅಂತೇಳಿ ಸಿನಿಮಾದೆಲ್ಲ ಕೆಲಸ ಮಾಡಿದಂತ ಪುತ್ತಣ್ಣನ ಶಿಷ್ಯ ಅಂತೇಳಿ ಗುರುತಿಸ್ಕೊಳ್ಳೋ ಚಂದ್ರು ಉಡುಪಿ ಶಿರಸಿಯಲ್ಲಿ ಇದ್ದುಕೊಂಡು ಬಹುಕಾಲ ರಂಗಭೂಮಿಗಾಗಿ ದುಡಿತಾ ಇದ್ದಾರೆ. ಆಮೇಲೆ ಅಂಕೋಲೆ ಅನಂತ್ ನಾಯ್ಕ್ ತಾನು ಸೇವೆ ಸಲ್ಲಿಸಿದ ಕಡೆಯಲ್ಲೆಲ್ಲ ಅವರು ಎಲ್ಲೆಲ್ಲಿ ಯಾವ್ಯಾವ ಶಾಲೆಯಲ್ಲಿ ಕೆಲಸ ಮಾಡಿದಾರೋ ಅಲ್ಲೆಲ್ಲ ವಿದ್ಯಾರ್ಥಿ ಸಮೂಹನ ತಯಾರು ಮಾಡಿದ್ದಾರೆ. ಬಹುಶಃ ನಾವೆಲ್ಲ ಅವರ ಹತ್ರ ಕಲಿತವರು ಅನ್ನೋದು, ಆರಂಭದ ರಂಗ ಶಿಕ್ಷಣ ಬಹುಶಃ ಅವರೇನೆ ಕೊಟ್ಟಿರೋದು ಅನ್ನೋದು. ಆಮೇಲೆ ಹೊನ್ನಾವರದ ದಾಮೋದರ ನಾಯ್ಕ ಒಂದಷ್ಟು ಕಾಲ ಸಿನಿಮಾದಲ್ಲಿ ಇದ್ರು, ಆಮೇಲೆ ಈಗ ಜಿಲ್ಲೆಯ ರಂಗ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ರಂಗಭೂಮಿಯ ತಂಡಗಳಿಗೆ ಅವರು ಮೇಕಪ್ ಮತ್ತು ಕಾಸ್ಟ್ಯೂಮ್ ಅದನ್ನೆಲ್ಲ ಡಿಸೈನ್ ಮಾಡೋದು ಆ ಥರದ ಕೆಲಸಗಳಲ್ಲಿ ಇವತ್ತಿಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೇ ನಾಟಕಗಳಾದರೂ ಕೂಡ ಅದು ದಾಮೋದರ ನಾಯ್ಕ್ ಹೊರತುಪಡಿಸ್ಕೊಂಡು ನಾಟಕ ಆಗೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವರು ಈ ಜಿಲ್ಲೆಗೆ ಬೇಕಾದ ಕಲಾವಿದರಾಗಿ ಬೆಳೀತಾ ಇದ್ದಾರೆ ಅನ್ನೋದು. ಆಮೇಲೆ ಇವತ್ತಿನ ನಮ್ಮ ಜಿಲ್ಲೆಯ ರಂಗಭೂಮಿ ಸನ್ನಿವೇಶಗಳನ್ನ ಗಮನಿಸಿದ್ರೆ ಒಂದು ಒಳ್ಳೆ ಬೆಳವಣಿಗೆ ಏನು ಕೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ನೀನಾಸಂ ಪದವೀಧರರು ತುಂಬಾ ಜನ ಇದ್ದಾರೆ, ಆಮೇಲೆ ರಂಗಾಯಣ ಪದವೀಧರರು ತುಂಬಾ ಜನ ಇದ್ದಾರೆ, ಆಮೇಲೆ ಸ್ಥಾನಿಯಲ್ಲಿ ಹೋಗಿ ಕಲ್ತ್ಕೊಂಡು ಬರ್ತಾ ಇದ್ದಾರೆ, ಭಂಡಾರ್ಕ ಕಾಲೇಜಲ್ಲಿ ನಾಟಕ ಡಿಪ್ಲೊಮಾ ಮಾಡ್ಕೊಂಡವರು ಇದ್ದಾರೆ, ಅಥವಾ NSDಯಲ್ಲೆಲ್ಲ ಓದ್ಕೊಂಡ್ ಬಂದಿರೋರು ಇದ್ದಾರೆ. ಹಾಗಾಗಿ ಇವತ್ತು ಬಹುಶಃ ಈ ರಂಗಭೂಮಿ ಕ್ಷೇತ್ರಕ್ಕೆ ಓದ್ಕೊಂಡು ಬರ್ತಾ ಇರೋದು ಅಥವಾ ಓದ್ಕೊಂಡು ಹೊಸ ತಲೆಮಾರು ಬರ್ತಾ ಇರೋದು, ಆಮೇಲೆ ಇವತ್ತು ಹಳೆಯ ಸಿದ್ಧ ಮಾದರಿಯನ್ನು ಬಿಟ್ಟು ಒಂದಿಷ್ಟು ಹೊಸ ತಂತ್ರಗಾರಿಕೆಯನ್ನು ನಾಟಕದಲ್ಲಿ ತರ್ತಾ ಇರೋದು ಅದು ಒಳ್ಳೆ ಬೆಳವಣಿಗೆ ಅಥವಾ ಇವತ್ತಿನ ಅಗತ್ಯತೆ ಅದು ಅಂತ ಹೇಳಿ ಅಂದ್ಕತ್ತೇನೆ. ಆಮೇಲೆ ಹೊನ್ನಾವರದಲ್ಲಿ ಕಿರಣ್ ನಾಯ್ಕ್ ಇವತ್ತು ರಂಗಭೂಮಿಯಿಂದ ಹೋಗಿರೋರು, ಸಿನಿಮಾ ಸೀರಿಯಲ್ಲು ಅಂತ ಹೇಳಿ ತುಂಬಾ ಬ್ಯುಸಿ ಇದ್ದಾರೆ. ಇವತ್ತು ತುಂಬಾ ಸೀರಿಯಲ್ಗಳಲ್ಲಿ ಅವ್ರನ್ನ ಗಮನಿಸ್ತಾ ಇದ್ದೇವೆ ನಾವು ಕಿರಣ್ ನಾಯ್ಕ್ ಅವರನ್ನ. ಆಮೇಲೆ ಸಿನಿಮಾ ಸೀರಿಯಲ್ ವರೆಗೆ ಅವರು ಗುರುತಿಸಿಕೊಂಡು ಇವತ್ತು ಬೆಳೀತಾ ಇದ್ದಾರೆ. ಕರ್ಕಿ ಗಣಪಗೌಡ ಅವರು ಹಲವಾರು ವರ್ಷ ರಂಗಭೂಮಿಗೋಸ್ಕರ ದುಡಿದು ಆಮೇಲೆ ಇವತ್ತು ಅನಿವಾರ್ಯವಾಗಿ ಅವರ ರಂಗಭೂಮಿಯಲ್ಲಿ ದುಡಿಮೆ ಕಡಿಮೆ ಅನ್ನೋ ಕಾರಣಕ್ಕೋಸ್ಕರ ಕೂಡ ಇದ್ದಿರಬಹುದು ಅವರ ಅಗತ್ಯತೆ ಅದು. ಅವರು ಆಮೇಲೆ ರಿಯಾಲಿಟಿ ಶೋಗಳಲ್ಲಿ ಮೆಂಟರ್ ಆಗಿ ನಮ್ಮ ಜಿಲ್ಲೆ ಹೆಸರನ್ನ ಎತ್ತರಕ್ಕೆ ತಗೊಂಡು ಹೋಗಿದ್ದಾರೆ ಅನ್ನೋದು. ಬೇರೆ ಬೇರೆ ಹೊಸ ತಲೆಮಾರಿನ ನಟರಿಗೆ ಅವರು ರಂಗಭೂಮಿಯ ಶಿಕ್ಷಣವನ್ನು ಕಲಿಸ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ಅವರೆಲ್ಲ ಕಲ್ತ್ಕೊಂಡು ಬಂದಿರೋರು. ಆಮೇಲೆ ಕುಮಟಾದಲ್ಲಿ ಶ್ರೀಕಾಂತ್ ನೀನಾಸಂ ಅಂಥೇಳಿ ಒಬ್ಬರು ಇದ್ದಾರೆ, ಅವರು ರಂಗ ಶಿಕ್ಷಕರು, ಸರ್ಕಾರ ನೇಮಕ ಮಾಡಿರುವಂಥ ರಂಗ ಶಿಕ್ಷಕರು. ಅವರು ರಂಗ ಶಿಕ್ಷಕರಾಗಿ ಕೆಲಸ ಮಾಡೋದು ಅಲ್ಲದೇನೆ ವಾರಿದಿ ಅನ್ನುವಂಥ ಒಂದು ನಾಟಕ ತಂಡವನ್ನು ಕಟ್ಕೊಂಡಿದ್ದಾರೆ. ಅವರು ಕೂಡ ಹೊಸ ತಲೆಮಾರನ್ನ ಯುವಕರನ್ನ ಕಟ್ತಾ ಇದ್ದಾರೆ ಅನ್ನೋದು. ಆಮೇಲೆ ಇದಲ್ಲದೇನೆ ಹೊನ್ನಾವರ, ಶಿರಸಿ, ಸಿದ್ದಾಪುರ ಎಲ್ಲಾ ಕಡೆಗಳಲ್ಲೂ ಕೂಡ ರಂಗಕರ್ಮಿಗಳು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ನವಿಲ್ಗೋಣದ ವಿನಾಯಕ್ ಅನ್ನೋರು ನೀನಾಸಂನಲ್ಲಿ ಪದವಿ ಮುಗಿಸ್ಕೊಂಬಂದು ಇವತ್ತು ರಂಗ ಶಿಕ್ಷಕರಾಗಿ ಭಂಡಾರ ಕಾಲೇಜಲ್ಲಿ ಕೆಲಸ ಮಾಡ್ತಾ ಆಮೇಲೆ ಇವತ್ತು ಬೇರೆ ಬೇರೆ ನಾಟಕ ತಂಡಗಳಿಗೆ ಅವರು ನಿರ್ದೇಶನ ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋದು. ಆಮೇಲೆ ಹೊನ್ನಾವರದ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಇದ್ದು ರಂಗದ ಕೆಲಸನ ಮಾಡ್ತಾ ಇದ್ದಾರೆ. ಆಮೇಲೆ ಸಂತೋಷ ಸುಂಕೊಳ್ಳಿ, ಶ್ರೀನಿವಾಸ್ ಮಾಡಗೇರಿ, ಆಮೇಲೆ ಅಳವೆಕೋಡಿ ಪ್ರಕಾಶ್ ನಾಯಕ್ ಅಂತವರು ಮಕ್ಕಳ ರಂಗಭೂಮಿಯನ್ನು ಬೆಳೆಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಬೇರೆ ತರಗತಿಯಲ್ಲಿ ಏನ್ ಹೇಳೋದಕ್ಕಾಗದಿಲ್ಲವೋ ಅದನ್ನ ರಂಗದ ಮೂಲಕವಾಗಿ ಹೇಳ್ತಾ ರಂಗ ಶಿಕ್ಷಣವನ್ನ ಹೇಳೋ ಪ್ರಯತ್ನನ ಅಂತವರೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ರಂಗಭೂಮಿ ಕ್ಷೇತ್ರ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಎಷ್ಟರ ಮಟ್ಟಿಗೆ ಪ್ರಗತಿಯನ್ನ ಕಂಡಿದೆ ಅಂತ ನೀವು ಈಗಾಗಲೇ ವಿವರಿಸಿದ್ರಿ. ಮಹಿಳೆಯರು ಕೂಡ ಇದರಲ್ಲಿ ಏನಾದರೂ ತೊಡಗಿಸಿಕೊಂಡಿದ್ದೀಯಾ? ಇದೆ ಸರ್, ಬಹುಶಃ ನಾವು ಆರಂಭದಲ್ಲಿ ಬರುವಾಗ ಹೆಣ್ಮಕ್ಳನ್ನು ಕಳಿಸ್ತಾ ಇದ್ದಿರಲಿಲ್ಲ. 15-16 ವರ್ಷದ ಹಿಂದೆ ನಾಟಕ ಮಾಡೋ ಹೊತ್ತಿಗೆ ಹೆಣ್ಮಕ್ಳು ಬರ್ತಾ ಇರಲಿಲ್ಲ, ಅವ್ರು ಮನೆಯಲ್ಲಿ ಕಳಿಸ್ತಾ ಇರಲಿಲ್ಲ. ನಾಟಕ ಅಂತಂದರೆ ಅದಕ್ಕೂ ನಿಮಗೆಲ್ಲ ಗೊತ್ತಿರೋ ಹಂಗೇನೆ ಹಿಂದೆ ಸಿನಿಮಾಕ್ಕೂ ಕೂಡ ಆರಂಭದಲ್ಲೆಲ್ಲ ಪುರುಷರೇನೇ ಸ್ತ್ರೀವೇಷ ಮಾಡ್ತಾ ಇದ್ರು ಅಂತೇಳೆಲ್ಲ ನಾವು ಕೇಳ್ತೇವೆ. ಹಾಗಾಗಿ ಆಮೇಲೆ ಮುಂದೆ ಅದು ನಾಟಕ ಹೆಣ್ಮಕ್ಳನ್ನೆಲ್ಲ ಬಳಸ್ಕೊಳ್ಳೋದಕ್ಕೆ ಅಥವಾ ಹೆಣ್ಮಕ್ಳನ್ನ ಆ ಕ್ಷೇತ್ರಕ್ಕೆ ತರೋದಕ್ಕೆ ತುಂಬಾ ತಡ ಆಗಿದೆ. ಆ ಕ್ಷೇತ್ರ ಕಳಿಸ್ತಾ ಇರಲಿಲ್ಲ. ನಮ್ಗೆ ಸಾಂಸ್ಕೃತಿಕ ಜಗತ್ತಿನ ಬಗ್ಗೆನೆ ಪಾಲಕರಿಗೆಲ್ಲ ಒಂದು ಭಯ ಇದೆ, ಆ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಮಕ್ಳು ಹಾಳಾಗ್ಬಿಡ್ತಾರೆ ಅಂತ ಹೇಳಿ. ಅದರಲ್ಲೂ ಹೆಣ್ಮಕ್ಳಂತೂ ಆ ಕ್ಷೇತ್ರಕ್ಕೆ ಕಳಿಸ್ತಾನೆ ಇರಲಿಲ್ಲ. ಈಗೀಗ ಹೆಣ್ಮಕ್ಳು ಆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಶಿರಸಿ ಭಾಗದಲ್ಲಿ ತುಂಬಾ ಖುಷಿ ಅನಿಸೋ ಸಂಗತಿ ಏನು ಕೇಳಿದ್ರೆ, ನಮ್ಮ ಇತರೆ ತಾಲೂಕುಗಳಿಗೆ ಹೋಲಿಸಿದ್ರೆ ಶಿರಸಿ ಭಾಗದಲ್ಲಿ ಪಾಲಕರಿಗೆ ಆ ಥರದ್ದೊಂದು ಸಾಂಸ್ಕೃತಿಕ ಪ್ರಜ್ಞೆ ಇದೆ. ಅವರು ಶಾಲೆಗಳಲ್ಲಿ ಕಾಲೇಜಲ್ಲಿ ನಾಟಕ ಅಂತಂದ್ರೆ 10-11 ಗಂಟೆವರೆಗೂ ಮಧ್ಯರಾತ್ರಿವರೆಗೂ ಮಕ್ಕಳ ಜೊತೆಗೆ ಇದ್ದು ಪ್ರಾಕ್ಟೀಸ್ ಮುಗಿಯೋ ತನಕ ಅವರು ಅಲ್ಲಿ ಕೂತ್ಕೊಂಡು ಮಕ್ಕಳ ಅಭ್ಯಾಸನ ನೋಡ್ತಾ, ಅಂದರೆ ನಾಟಕದ ಅಭ್ಯಾಸನ ನೋಡ್ತಾ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟು ಪ್ರೋತ್ಸಾಹ ಎಲ್ಲ ತಾಲೂಕಲ್ಲೂ ಸಿಗಬೇಕು ಅಥವಾ ಸಿಗುವಂಗೆ ಆಗಬೇಕು, ಮಹಿಳೆಯರಿಗೆ ಕೂಡ ಆ ಥರದ ಅವಕಾಶ ಸಿಗಬೇಕು ಅಂತೇಳಿ ಅಂದ್ಕತ್ತೇನೆ. ಯಕ್ಷಗಾನ ಕ್ಷೇತ್ರ ಅಂದರೆ ಉತ್ತರ ಕನ್ನಡಕ್ಕೆ ಸಾಮಾನ್ಯವಾಗಿ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಒಂದು ಜಿಲ್ಲೆ ಇದು. ಕೆರೆಮನೆ ಆಗ್ಬೋದು, ಚಿಟ್ಟಾಣಿ ಆಗ್ಬೋದು, ಬಹಳಷ್ಟು ಹೆಸರುಗಳು, ಮೇರು ಪರ್ವತಗಳು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ರಂಗಭೂಮಿಗೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೋ, ಅಥವಾ ಜನರ ಒಂದು ಪ್ರತಿಕ್ರಿಯೆ ಹೇಗಿದೆ? ಯಕ್ಷಗಾನ ನೋಡುವ ರೀತಿಯಲ್ಲೇ ನಾಟಕವನ್ನು ಕೂಡ ನೋಡ್ತಾರೋ ಹೇಗೆ ಅಂತ? ಇಲ್ಲ ಸರ್, ಈಗೆಲ್ಲ ಕೆಲವು ರಂಗ ತಜ್ಞರು ಕೆಲವರು ಹೇಳೋ ಪ್ರಕಾರ ನಾವು ನಾಟಕ ನೋಡುವವರಿಗೋಸ್ಕರ ನಾವು ವರ್ಕ್ಶಾಪ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಕಾನ್ಸೆಪ್ಟ್. ಅಂದ್ರೆ ನಾಟಕ ಮಾಡೋರಿಗೆ ವರ್ಕ್ಶಾಪ್ ಆಯ್ತಲ್ಲ, ಅವರಿಗೆ ಅಭಿನಯಕ್ಕೋ ಧ್ವನಿಗೋ ಇನ್ಯಾವ್ಯಾವುದಕ್ಕೋ ವರ್ಕ್ಶಾಪ್ ಆಯ್ತು. ನಾಟಕನ ನಾವು ಹೇಗೆ ನಮ್ ದಕ್ಕಿಸ್ಕೊಳ್ಳೋದು, ಆ ನಾಟಕನ ಹೆಂಗ್ ನೋಡೋದು ಅನ್ನೋದಕ್ಕೂ ಕೂಡ ಬಹುಶಃ ವರ್ಕ್ಶಾಪ್ಗಳು ಆಗ್ಬೇಕು. ಅದು ಶಾಲಾ ಕಾಲೇಜ್ಗಳ ಮೂಲಕ ಆಗ್ಬೇಕು. ಅವರು ಮುಂದೆ ಹೊಸ ತಲೆಮಾರಾಗಿ ನಮ್ಗೆ ಸಿಗ್ತಾರೆ, ಅಥವಾ ಮುಂದಿನ ಪ್ರಜೆಗಳಾಗಿ ಸಿಗ್ತಾರೆ, ಪ್ರೇಕ್ಷಕರಾಗಿ ಸಿಗ್ತಾರೆ. ಅವ್ರು ನೋಡೋ ಕ್ರಮ ಬದಲಾಗಬೇಕು. ನಾಟಕವನ್ನ ಬರೀ ಮನರಂಜನೆಯಾಗಿ ನೋಡ್ದೇನೆ, ಅದ್ರ ಹಿಂದೆ ಇರೋ ಉದ್ದೇಶ ಬಹುಶಃ ಅದು ದಕ್ಕಬೇಕು ಅಂತ ಹೇಳಿ ಅಂದ್ಕೋತೇನೆ. ಬಹುಶಃ ಯಕ್ಷಗಾನಕ್ಕೆ ಸಿಗ್ತಾ ಇರುವಷ್ಟು ಮಾನ್ಯತೆ ರಂಗಭೂಮಿಗೆ ಉತ್ತರ ಕನ್ನಡದಲ್ಲಿ ದಕ್ತಾ ಇಲ್ಲ ಅಂತ ಹೇಳಿ ಅಂದ್ಕೋತೇನೆ ಸರ್. ಇವೆಲ್ಲವಕ್ಕೂ ಪ್ರೇರಣೆ ಅಂತಂದ್ರೆ ಈಗ ಮೂಲಭೂತವಾಗಿ ಲೇಖನ ಅಥವಾ ಒಂದು ಕ್ರಿಯೇಟಿವಿಟಿ ಅನ್ನುವಂತಹದ್ದು, ಈ ಲೇಖನ ಬರೆಯುವ ಹವ್ಯಾಸವನ್ನು ಹೇಗೆ ರೂಢಿಸಿಕೊಂಡ್ರಿ? ನಾನು ಲೇಖನ ಬರೆಯೋದಕ್ಕಿಂತ ಪೂರ್ವದಲ್ಲಿ ಬಹುಶಃ ರವಿ ಬೆಳಗೆರೆ ಅಂಥವರ ಪತ್ರ ಬರಹಗಳು, ಆಮೇಲೆ ಕೃಷ್ಣಾನಂದ್ ಕಾಮತ್ರಂಥವರ ಪತ್ರ ಬರಹಗಳು ನನ್ನ ಹೆಚ್ಚು ಕಾಡಿದ್ದು. ಲೇಖನ ಬರೀಬೇಕು ಅಂತ ಹೇಳಿ ಶುರು ಮಾಡಿದ್ದಲ್ಲ, ಪತ್ರ ಬರವಣಿಗೆ ಶುರು ಮಾಡಿರೋದು. ಎಲ್ರಿಗೂ ಆಗುವಂಗೇನೆ, ಎಲ್ಲರ ಕಾಲೇಜ್ ದಿನಗಳಲ್ಲೂ ಪ್ರೇಮನೇ ಮೊದಲನೇ ವಸ್ತು ಆಗುವ ಹಾಗೇನೆ ನನಗೂ ಆರಂಭದಲ್ಲಿ ಪ್ರೀತಿ ಕುರಿತಾಗೇನೆ ಬರೀಬೇಕು ಅನ್ನೋದು ಒಂದು ಕುತೂಹಲ ತುಡ್ತಾ ಇತ್ತು. ಆಮೇಲೆ ಅದೇ ಪ್ರಯತ್ನದಲ್ಲಿ ನಾನು ಹೆಚ್ಚು ಪತ್ರಗಳನ್ನು, ಪ್ರೇಮ ಪತ್ರಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಪತ್ರಿಕೆಗಳಿಗೆ ಕಳಿಸಿ ನೋಡಿದೆ, ಕಳಿಸಿರೋ ಮೊದಲನೇ ಪ್ರೇಮ ಪತ್ರ ಪ್ರಕಟ ಆಗ್ಬಿಡ್ತು. ಆವಾಗ ಖುಷಿಯಾಯಿತು, ನಾನು ಬರೀತಾ ಇರೋ ಸರಿ ಇದೆ ಅಂತ ಹೇಳಿ ಅನ್ನಿಸ್ತು. ಆಮೇಲೆ ಮತ್ತೆ ಪತ್ರಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಬಹುಶಃ ಆರಂಭದಲ್ಲಿ ನಾನು ಬರವಣಿಗೆ ರೂಢಿಯಾಗಿರೋದೇನೆ ಒಂದು 16 ಪತ್ರಗಳನ್ನು ಪತ್ರಿಕೆಗೆ ಕಳಿಸೋದ್ರ ಮೂಲಕ. ಆಮೇಲೆ ಕರಾವಳಿ ಮುಂಜಾವಿಗೆ ಸಾಕಷ್ಟು ಪತ್ರಗಳನ್ನು ಬರೆದಿದ್ದೇನೆ, ಅದೆಲ್ಲ ಪ್ರಿಂಟ್ ಆಗಿದೆ. ಆಮೇಲೆ ಪ್ರಜಾವಾಣಿಯವರು ಒಂದ್ಸರ್ತಿ ಈ ಪ್ರೇಮ ಪತ್ರ ಬರಹನ ಕಾಂಪಿಟೇಷನ್ಗೆ ಇಟ್ಟಿದ್ರು. ಆವಾಗ ನಂಗೆ ಗೊತ್ತಿಲ್ಲದೇನೆ ಯಾರೋ ಹೇಳಿದ್ರು ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಿ ಆ ಸ್ಪರ್ಧೆಗೆ ಕಳಿಸಿದ್ದೆ. ಡೇಟ್ ಮುಗ್ದೋಗ್ಬಿಟ್ಟಿತ್ತು, ಅದರಲ್ಲಿ ಜಯಂತ್ ಕಾಯ್ಕಿಣಿ ಅವರೆಲ್ಲ ಅದರ ಜಜ್ಮೆಂಟಿಗಿದ್ರು. ಆಮೇಲೆ ನಾನು ನಿರೀಕ್ಷೆ ಇರಲಿಲ್ಲ ನನಗೆ, ಹಂಗಾಗಿ ನಾನು ತಡವಾಗಿ ಕಳಿಸಿದ್ದೆ ಹೋಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆಮೇಲೆ ಅದೇ ದಿವಸ ಬಹುಶಃ ಪ್ರೇಮಿಗಳ ದಿವಸ, ಆ ದಿವಸ ಪ್ರೇಮಿಗಳ ದಿವಸ ಆ ಪತ್ರ ಪ್ರಿಂಟ್ ಆಗಿತ್ತು. ನನಗೆ ಆಶ್ಚರ್ಯ ಆಯಿತು, ನನಗೆ ಕಾಂಪಿಟೇಷನ್ಗೆ ತಗೊಳ್ಳಿಲ್ಲ ಅಂಥೇಳಿ. ಆಮೇಲೆ ಒಂದು ಪತ್ರ ಬಂತು, ನಿಮ್ಮನ್ನು ಸ್ಪರ್ಧೆಗೆ ಕನ್ಸಿಡರ್ ಮಾಡಲಿಲ್ಲ, ಆದರೆ ಈ ದಿವಸದಿಂದ ಈ ಇಲ್ಲೊಂದು ಕಾಲಮ್ ಶುರುವಾಗ್ತಾ ಇದೆ ಪ್ರಜಾವಾಣಿಯಲ್ಲಿ, ಆ ಕಾಲಮಲ್ಲಿ ಮುಂದೆ ಯಾರು ಬೇಕಾದರೂ ಪತ್ರ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ಒಂದು ಪತ್ರ ಪ್ರಕಟ ಆಗಿತ್ತು. ಅದಾದಮೇಲೆ ಬೇರೆ ಬೇರೆ ಲೇಖನಗಳನ್ನು ಬರೆಯೋದು, ಆಮೇಲೆ ಕವಿತೆ ಪತ್ರಿಕೆಗೆ ಕಳಿಸೋದು, ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗಿ ಕವಿತೆಗಳನ್ನು ವಾಚಿಸೋದು, ಆ ಥರದ್ದೆಲ್ಲ ರೂಢಿ ಬಂತು ಸರ್. ಆಮೇಲೆ ಈಗ ಒಂದು ಲೇಖನವನ್ನು ಬರೆಯುವಂತಹದ್ದು ಅಥವಾ ಕವನವನ್ನು ಬರೆಯುವಂತಹದ್ದು, ಇದಕ್ಕೆ ಒಂದು ಪ್ರೇರಣೆ ಹೇಗೆ ಅಂತ? ಬಹುಶಃ ಬೇರೆಯವರೆಲ್ಲರೂ ನೋಡೋ ಹಾಗೆ ಕವಿ ನೋಡೋದಿಲ್ಲ ಅನ್ನೋದು ಸರ್. ಒಬ್ಬ ಖಂಡಿತವಾಗಿ ಹೌದು, ಒಬ್ಬ ಯಾರೋ ಭಿಕ್ಷುಕ ಹೋಗ್ತಾ ಇದ್ದಾನೆ, ಅಥವಾ ಯಾರೊಬ್ಳು ಬಲೂನ್ ಹಿಡ್ಕೊಂಡು ತುಂಬಾ ಬಡ ಹೆಣ್ಮಗಳು ಒಬ್ಳು ಅದನ್ನ ಮಾರಾಟ ಮಾಡ್ತಾ ಇದ್ದಾಳೆ, ಅಥವಾ ಒಬ್ಳು ಚಿಂದಿ ಆಯ್ತಾ ಇದ್ದಾಳೆ, ಇನ್ಯಾರೋ ಅದ ಅವ್ರಿಗೇನೋ ಸಹಾಯ ಮಾಡ್ಬೇಕು ಅನ್ಸ್ಬೋದು, ಕೆಲವರಿಗೆ ದುಡ್ಡು ಕೊಟ್ಟು ಹೋಗ್ಬೋದು, ಅಥವಾ ಇನ್ನೇನೋ ಅನ್ಸ್ಬೋದು, ಅಥವಾ ಅಯ್ಯೋ ಪಾಪ ಇವ್ರು ಇಂಥ ಬದುಕಲ್ವಾ ಅಂತೇಳಿ ಅನ್ಸ್ಬೋದು. ಆದ್ರೆ ಕವಿ ಅಷ್ಟಕ್ಕೆ ನಿಲ್ಲೋದಿಲ್ಲ, ಕವಿಗೆ ಅದು ತುಡಿತಾ ಇರ್ತದೆ, ಆಮೇಲೆ ಅದು ಆಚೆ ಬರೋದಕ್ಕೆ ಕಾಡ್ತಾ ಇರ್ತದೆ. ಕವಿ ಅದನ್ನ ಕವಿತೆಯಾಗಿಸ್ತಾನೆ, ಆ ಮೂಲಕವಾಗಿ ಅವನ ಮಾಧ್ಯಮ ಯಾವುದು, ಅವನ ಹೊರದಾರಿ ಯಾವುದು ಅಂತಂದ್ರೆ ಅದು ಕವಿತೆ. ಅದು ನಮ್ಗೆ ಕಾಡಬೇಕು, ಅಥವಾ ಕಾಡುವ ಹಾಗೆ ನಾವು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಅಂತ ಹೇಳಿ ಅಂದ್ಕೋತೇನೆ ಸರ್. ಈಗ ಬೇರೆ ಬೇರೆ ಮಾಸಿಕೆಗಳಲ್ಲಿ ಚಿತ್ರಕವನ ಅಂತ ಒಂದು ಬರ್ತದೆ, ಅದು ಯುವ ಬರಹಗಾರರಿಗೆ ಯಾವ ರೀತಿ ಒಂದು ಪ್ರೇರೇಪಣೆಯನ್ನು ಕೊಡ್ತದೆ? ಖಂಡಿತವಾಗಿಯೂ ಅದು ಒಳ್ಳೆಯ ಪ್ರಯತ್ನ ಅದು, ಮತ್ತು ಸಾಕಷ್ಟು ಬರಹಗಾರರನ್ನ ತಯಾರು ಮಾಡಿರ್ಬೋದು. ಯಾಕೆ ಕೇಳಿದ್ರೆ ನಮ್ಮ ಕಲ್ಪನೆಗೆ ಅವಕಾಶ ಕೊಡ್ತದೆ ಅದು. ನಮ್ಮ ಕೆಲವರಿಗೆ ಆರಂಭದ ಬರವಣಿಗೆ ಮಾಡೋ ಹೊತ್ತಿಗೆ ಯಾವುದ್ರ ಮೇಲೆ ಬರೀಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ನಾವು ಕಾಲೇಜಲ್ಲಿ ಗಮನಿಸ್ತೇವೆ, ಕವಿತೆ ಬರ್ಕೊಂಬನ್ನಿ ಅಂತಂದ್ರೆ ಸರ್ ಯಾವುದ್ರ ಮೇಲೆ ಕವಿತೆ ಬರೀಬೇಕು ಕೇಳ್ತಾರೆ. ಹಾಗಾಗಿ ನಮಗೆ ವಸ್ತುವನ್ನು ಕೊಡೋದು ಆರಂಭದ ಬರಹಕ್ಕೆ ಒಳ್ಳೇದು ಅಂತ ಹೇಳಿ ಅಂದ್ಕೋತೇನೆ ಸರ್. ಒಂದು ಚಿತ್ರ ಕೊಡೋದು ಅಥವಾ ಯಾವುದೋ ಒಂದು ವಸ್ತು ಕೊಡೋದು ಆರಂಭದ ಬರವಣಿಗೆಗೆ ಅದು ತುಂಬಾ ಅನುಕೂಲ ಅಂತ ಹೇಳಿ ಅಂದ್ಕೋತೇನೆ. ಇಷ್ಟು ಸರಿ ನಮ್ಮ ಭಾವನೆಯನ್ನ ಲೇಖನದ ರೂಪದಲ್ಲೋ ಕವನದ ರೂಪದಲ್ಲೋ ನಾವು ವ್ಯಕ್ತಪಡಿಸ್ತೇವೆ, ಅದರ ಒಂದು ಸಂಗ್ರಹ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ಇರಬೇಕು ಅಂತ ಕೆಲವರು ಆಶಿಸ್ತಾರೆ, ಕೆಲವರು ಅದು ಅಷ್ಟೊಂದು ಪರಿಣಾಮಕಾರಿ ಆಗುವುದಿಲ್ಲ ಎನ್ನುವಂಥ ಒಂದು ಭಾವನೆಯು ಕೂಡ ಇದೆ. ನಿಮ್ಮ ಅನಿಸಿಕೆ ಏನು? ಅದರಲ್ಲಿ ಬಹುಶಃ ನೀವು ಹೇಳಿರೋ ಎರಡನೇವರಲ್ಲಿ ನಾನು. ಯಾಕೆ ಅಂತಂದರೆ ನನಗೆ ಅಯ್ಯೋ ನಂದೊಂದು ಪುಸ್ತಕ ಆಗಬೇಕು ಹೇಳಿ ಅನ್ನಿಸ್ಲೇ ಇಲ್ಲ. ಕವಿತೆ ಬರೆದೆ ಆಮೇಲೆ ಅದನ್ನು ರಕ್ಷಣೆ ಮಾಡಿಡಬೇಕು ಹೇಳು ಅನ್ನಿಸ್ಲೇ ಇಲ್ಲ. ಕವಿತೆ ಬರೆದೆ ಆಮೇಲೆ ಯಾವುದೊಂದು ಸಾಹಿತ್ಯ ಸಮ್ಮೇಳನ ಗೋಷ್ಠಿಯಲ್ಲಿ ಅದನ್ನು ಓದಿ ಆಯಿತು, ಆಮೇಲೆ ಅದನ್ನು ಈಗೀಗ ಎಲ್ಲ ಬೈದು ಮಾಡಿ ಎಲ್ಲ ಹೌದಲ್ಲ ಅದನ್ನು ರಕ್ಷಣೆ ಮಾಡಿಡ್ಬೇಕಲ್ಲ ಅಂಥೇಳಿ ಈಗೀಗ ಅನ್ನಿಸ್ತಾ ಇದೆ. ಅಥವಾ ಹಳೆ ಕವಿತೆಗಳೆಲ್ಲ ಅಥವಾ ಹಳೆ ಪತ್ರಗಳು ಲೇಖನಗಳು ಅವೆಲ್ಲ ನನ್ನ ಹತ್ರ ಇಲ್ಲದೆ ಇರೋದು ನನ್ನ ಆಲಸ್ಯ ಅಂತೇಳಿ ಅಂದ್ಕೋತೇನೆ. ಆದರೆ ಹಂಗೆ ರಕ್ಷಣೆ ಮಾಡೋದು ಒಳ್ಳೆಯದು, ಪುಸ್ತಕ ರೂಪದಲ್ಲಿ ದಾಖಲಾಗೋದು ಒಳ್ಳೆಯದು, ಮಾತು ಹೋಗ್ಬಿಡ್ತದೆ ಅಥವಾ ಯಾರೋ ನೋಡಿರೋದು ಮಾಡಿರೋದು ಅಥವಾ ಕೇಳಿರೋ ಮಾತು ಎಲ್ಲ ಹೊರಟೋಗ್ಬಿಡ್ತದೆ. ದಾಖಲೆ ಉಳಿಯೋದು ನಾವು ಬರೆದಿರೋ ಅದು ಪ್ರಿಂಟ್ ಆಗಿರೋ ಅಥವಾ ಪ್ರಕಟ ಆಗಿರೋ ಏನು ಪುಸ್ತಕನೇ ಅಂತೇಳಿ ಅನ್ಕೋತೇನೆ. ಹಾಗಾಗಿ ಅದು ಉಳಿಬೇಕು ಸರ್. ಬದಲಾದಂತಹ ಒಂದು ಕಾಲಘಟ್ಟ ಇದು. ಪುಸ್ತಕ ರೂಪದಲ್ಲಿರುವಂತಹ ಬರವಣಿಗೆ ಈಗ ಡಿಜಿಟಲ್ ರೂಪದಲ್ಲಿ ಬಂದಿದೆ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಬರ್ತಾ ಇದೆ. ಅಲ್ಲಿರುವಂತಹ ಒಂದು ಸಾಹಿತ್ಯಕ್ಕೆ ಎಷ್ಟರ ಮಟ್ಟಿಗೆ ಬೆಲೆ ಇದೆ, ಎಷ್ಟರ ಮಟ್ಟಿಗೆ ಅದು ಪರಿಣಾಮಕಾರಿ? ಅಲ್ಲಿ ಶುದ್ಧ ಸಾಹಿತ್ಯನೂ ಬರ್ತಾ ಇದೆ, ಆದ್ರೆ ನಾವು ಸೋಸ್ಬೇಕಾಗಿದೆ. ಖಂಡಿತ ಒಳ್ಳೇದು ಅಂತೇಳಿ ಅನ್ಕೋತೇನೆ. ಇವತ್ತಿನ ಕನ್ನಡವನ್ನ ತಂತ್ರಜ್ಞಾನದಲ್ಲಿ ಬಳಸ್ತಾ ಇರೋದು ತುಂಬಾ ಒಳ್ಳೇದು, ಅಥವಾ ತಾಂತ್ರಿಕವಾಗಿ ಕನ್ನಡವನ್ನು ಬಳಸ್ತಾ ಇರೋದು ಒಳ್ಳೇದು. ಸೋಷಿಯಲ್ ಮೀಡಿಯಾ ಕನ್ನಡಕ್ಕೆ ಈ ಥರದೆಲ್ಲ ಪ್ಲಾಟ್ಫಾರ್ಮ್ ಅನ್ನು ಒದಗಿಸಿರೋದು ಒಳ್ಳೇದು ಅಂತೇಳಿ ಅನ್ಕೋತೇನೆ. ಯಾಕೆ ಕೇಳಿದ್ರೆ ನಾವು ಮಕ್ಕಳು ಪುಸ್ತಕಗಳನ್ನು ಓದ್ತಿಲ್ಲ ಅಂತೇಳಿ ಕಂಪ್ಲೇಂಟ್ ಇದೆ ನಮ್ಗೆ, ಅಥವಾ ಶಿಕ್ಷಕ ಸಮುದಾಯದ ಕಂಪ್ಲೇಂಟ್ ಏನು ಕೇಳಿದ್ರೆ ಮಕ್ಕಳು ಪುಸ್ತಕಗಳನ್ನು ಓದ್ತಿಲ್ಲ, ಹಾರ್ಡ್ ಕಾಪಿ ಓದ್ತಿಲ್ಲ. ಆಮೇಲೆ ಅವ್ರು ಏನು ಓದ್ತಾ ಇದ್ದಾರೆ, ನಾವು ಯಾಕೆ ಅದನ್ನೇ ಕೊಡಬಾರ್ದು? ಈಗ ಅವರು ಪುಸ್ತಕ ಓದ್ತಿಲ್ಲ ಅಂತಂದ್ರೆ ನಾವು ಅವರಿಗೆ PDF ಕೊಡೋಣ, ಅವರು ಮೊಬೈಲಲ್ಲಿ ಓದ್ಕೊಳ್ಳಿ ಅಥವಾ ಲ್ಯಾಪ್ಟಾಪಲ್ಲಿ ಓದ್ಕೊಳ್ಳಿ, ಅಥವಾ ಅದೂ ಆಗೋದಿಲ್ವೋ ಅದಕ್ಕೂ ಆಲಸ್ಯ ಇದೆಯೋ, ವಾಯ್ಸ್ ಬುಕ್ ಆಡಿಯೋ ಬುಕ್ಗಳಿದೆ ಅಂದ್ರೆ ಈ ತಲೆಮಾರು ಏನ್ ಬಯಸ್ತಾ ಇದೆಯೋ ಅದನ್ನ ಕೊಡೋ ಪ್ರಯತ್ನ ಮಾಡಬೇಕು. ಬಿಟ್ರೆ ನಾವು ನಮ್ಮ ಕಾಲದಲ್ಲಿ ನಾವು ಪುಸ್ತಕ ಓದ್ತಾ ಇದ್ವಿ, ಈಗಲೂ ಅವರು ಪುಸ್ತಕನೇ ಓದ್ಬೇಕು ಅಂತೇಳಿ ಹೆಚ್ಚು ಒತ್ತಾಯ ಮಾಡೋದಲ್ಲ. ಆದ್ರೆ ಪುಸ್ತಕದ ಓದು ಕೂಡ ಹೆಚ್ಚು ಪರಿಣಾಮಕಾರಿ, ಪುಸ್ತಕದ ಓದು ಬೆಂಬಲಿಸ್ತೇನೆ. ಆದ್ರೆ ಹೊಸ ತಲೆಮಾರನ್ನ ರುಚಿಸೋ ಹಾಗೆ ಮಾಡೋದಕ್ಕೆ ಈ ತರದೆಲ್ಲ ಪ್ರಯತ್ನಗಳು ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬಾ ಶುದ್ಧ ಸಾಹಿತ್ಯ ಬರ್ತಾ ಇದೆ, ತುಂಬಾ ಒಳ್ಳೆ ಬರಹಗಾರರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾ ಇದ್ದಾರೆ. ಆದ್ರೆ ಯಾವ್ದು ಶುದ್ಧ ಸಾಹಿತ್ಯ ಅಂತ ಹೇಳಿ ನಮ್ಗೆ ಗೊತ್ತಾಗಬೇಕು ಅಷ್ಟೇ ಸರ್, ಅದನ್ನ ಸೋಸಿ ಓದ್ಬೇಕು. ಕನ್ನಡ ಉಪನ್ಯಾಸಕರಾಗಿದ್ದೀರಿ, ಬಹುಶಃ ಮಾಧ್ಯಮದ ಒಂದು ಜಿಜ್ಞಾಸೆ ಇನ್ನೂ ಕೂಡ ಉಳಿದಿದೆ. ಕನ್ನಡ ಪಾಠಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿದೆ ಅಂತ ಹೇಳಿ, ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ನಾಡನ್ನು ಉಳಿಸುವಂತಹ ಒಂದು ಪ್ರಯತ್ನ ಹೇಗೆ ಸಾಗಬೇಕಾಗಿದೆ? ಅಂದ್ರೆ ನಮ್ಗೆಲ್ಲ ಇರೋ ಗೊಂದಲ ಏನು ಕೇಳಿದ್ರೆ, ನನ್ನ ಭಾಷೆ ನನಗೆ ಅನ್ನ ಕೊಡ್ತದ್ಯಾ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಹಾಗಾಗಿ ನಮ್ಮ ಕನ್ನಡ ಭಾಷೆಯನ್ನ ಅನ್ನ ಕೊಡೋ ಭಾಷೆಯಾಗಿ ಬೆಳೆಸಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಅನ್ಕತ್ತೆ, ಅಥವಾ ಸರ್ಕಾರ ಒಟ್ಟು ಎಲ್ಲರ ಜವಾಬ್ದಾರಿ ಅದು. ಆಮೇಲೆ ಕನ್ನಡವನ್ನು ಉಳಿಸೋದು ಸಾಹಿತಿಗಳು ಇನ್ಯಾರು ಹಂಗ್ ನಾವು ಅದನ್ನ ಬಿಡದೇನೆ ಅಥವಾ ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ಬಿಡದೇನೆ, ಅದು ಎಲ್ಲರ ಜವಾಬ್ದಾರಿ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಕನ್ನಡ ಅನ್ನದ ದಾರಿ ಆಗೋದಕ್ಕೆ ಸರ್ಕಾರ ಏನ್ ಮಾಡಬೇಕು ಆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅಂದ್ಕತ್ತೇನೆ ಸರ್. ಅಂದ್ರೆ ಈಗ ನಾವು ಕೆಲವಷ್ಟು ಶಾಲೆಗಳಲ್ಲಿ ಕನ್ನಡ ಮಾತಾಡೋದೇನೆ ತಪ್ಪು, ಕನ್ನಡ ಮಾತಾಡಿದ್ರೆ ಫೈನು ಅಂತ ಹೇಳಿ ಆ ಥರದ್ದೆಲ್ಲ ಇವತ್ತು ಮಕ್ಕಳ ತಲೆಯಲ್ಲಿ ತುಂಬಲಾಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ಭಾಷೆ ಮೇಲೆ ಪ್ರೀತಿ ಬೆಳೀತಾ ಇಲ್ಲ. ಆಮೇಲೆ ಎಲ್ಲ ಭಾಷೆಯನ್ನು ಗೌರವಿಸ್ತಾ ಇಲ್ಲಿಯ ನೆಲದ ಭಾಷೆಯನ್ನ ಕಲಿತು ಆಮೇಲೆ ಬೇರೆ ಭಾಷೆಯನ್ನು ಕಲಿಬೇಕು, ಬೇರೆ ಭಾಷೆಯನ್ನ ಗೌರವಿಸಬೇಕು ಅಂತ ಹೇಳಿ ಅಂದ್ಕೋತೇನೆ. ಎಲ್ಲ ಭಾಷೆ ಮೇಲೆ ಗೌರವ ಇಟ್ಕೊಂಡೇನೆ ತನ್ನ ಭಾಷೆಯಲ್ಲಿ ಪ್ರಾವೀಣ್ಯತೆ ಬಂದ ಮೇಲೆ ಬೇರೆ ಭಾಷೆ ಕಲಿಯೋದು ಒಳ್ಳೇದು ಅಂತ ಹೇಳಿ ಅಂದ್ಕೋತೇನೆ. ಆಮೇಲೆ ಸರ್ಕಾರ ಹೀಗೆ ಕಲಿತಾ ಇರೋರಿಗೆ, ಹೇಗೆ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಅವಕಾಶ ಇದೆಯೋ ಇಂಥದೇ ಅವಕಾಶಗಳನ್ನು ಇನ್ನೂ ವಿಸ್ತರಿಸಬೇಕು. ಕನ್ನಡ ಓದಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನನಗೆ ಅನ್ನದ ದಾರಿ ಆಗ್ತದೆ ಅಂತ ಹೇಳಿ ನಮಗೆಲ್ಲ ಅನ್ನಿಸ್ಬೇಕು. ಅವಾಗ ಬಹುಶಃ ಕನ್ನಡ ಓದುವವರ ಅಥವಾ ಕನ್ನಡವನ್ನು ಬಳಸುವವರ ಮತ್ತೆ ಬೆಳೆಸುವವರ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಹೇಳಿ ಅಂದ್ಕೋತೇನೆ ಸರ್. ಶಾಲಾ ಮಟ್ಟದಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆ ಪ್ರೋತ್ಸಾಹ ಕೊಟ್ಟ ಹಾಗೆ ಸಾಹಿತ್ಯಿಕ ಚಟುವಟಿಕೆಗೆ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ? ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಹೊಸ ತಲೆಮಾರಿನ ಶಿಕ್ಷಕರಿಗೆ ಬಹುಶಃ ಆ ತಿಳುವಳಿಕೆ ಈಗಲೂ ಇದೆ ಅಥವಾ ಹಿಂದೆ ಕೂಡ ಇತ್ತು, ಈಗಲೂ ಇದೆ. ಕೆಲವರು ಶಾಲೆಗಳಲ್ಲಿ ಲೈಬ್ರರಿಗಳನ್ನು ಮಾಡ್ಕೊಂಡಿದ್ದಾರೆ, ಉತ್ಸಾಹಿ ಶಿಕ್ಷಕರು ಅಥವಾ ಆಸಕ್ತಿ ಇರೋ ಶಿಕ್ಷಕರು ಇದ್ದಾರೆ. ಅವರು ಮನೆಯಲ್ಲಿರುವಂಥ ಪುಸ್ತಕಗಳನ್ನ ಅಥವಾ ಮ್ಯಾಗ್ಝಿನ್ಗಳನ್ನ ತಂದು ವಿದ್ಯಾರ್ಥಿಗಳಿಗೆ ಓದಿಸ್ತಾ ಇದ್ದಾರೆ, ಅಥವಾ ಅವ್ರ ಮನೆಯಲ್ಲಿರೋ ಮಕ್ಕಳಿಗೆ ತಂದಿರೋ ಕತೆ ಪುಸ್ತಕಗಳನ್ನ ಆ ಥರದನ್ನೆಲ್ಲ ತಂದು ಓದಿಸ್ತಾ ಇದ್ದಾರೆ. ಬಹುಶಃ ಆರಂಭಕ್ಕೆ ಅವರಿಗೆ ಕತೆ ಪುಸ್ತಕಗಳನ್ನ ಹೆಚ್ಚು ಕೊಟ್ಟು ಓದಿಸೋದ್ರ ಮೂಲಕ ಅವರ ಕಲ್ಪನಾಶಕ್ತಿ ಬೆಳಿಬೇಕು. ಆಮೇಲೆ ಅವರಿಗೆ ಮುಂದೆ ಸಾಹಿತ್ಯದ ಆಸಕ್ತಿ ಬೆಳೆದೇ ಬೆಳೀತದೆ. ಇವತ್ತು ಕತೆ ಹೇಳುವ ಅಜ್ಜ ಅಜ್ಜಿ ಯಾರೂ ಇಲ್ಲ, ಹಾಗಾಗಿ ನಾವು ಈ ಮೂಲಕವಾಗಿ ಆದರೂ ಕೂಡ ಅವರ ಕಲ್ಪನಾ ಪ್ರಪಂಚನ ಬೆಳೆಸೋ ಪ್ರಯತ್ನ ಕತೆಗಳ ಮೂಲಕ ಆಗಬೇಕು. ಶಾಲೆಗಳಲ್ಲಿ ಆ ಥರದ ಪ್ರಯತ್ನ ಖಂಡಿತವಾಗಿಯೂ ಜರುಗಬೇಕು. ಅವರು ಮಾನಸಿಕವಾಗಿ ಗಟ್ಟಿಯಾಗೋದಕ್ಕೆ ಯಾವುದೋ ಪತ್ತೆದಾರಿ ಕಥೆಯನ್ನೋ ಅಥವಾ ಯಾವುದೋ ಸಾಹಸಿ ಬಾಲಕನದ್ದೋ ಬಾಲಕಿಯದ್ದೋ ಕಥೆ ಅವರಿಗೆ ಮುಂದೆ ಪ್ರೇರಣೆ ಆಗ್ಬೋದು. ಮಾನಸಿಕವಾಗಿ ಅವರು ಗಟ್ಟಿಯಾಗೋದಕ್ಕೆ ಇಂಥ ಕಥೆಗಳ ಅಗತ್ಯ ಬಾಲ್ಯದಿಂದಾನೇ ಅವರಿಗೆ ಇದೆ ಅಂತ ಹೇಳಿ ಅಂದ್ಕೋತೇನೆ ಸರ್. ಬಹಳ ಸಂತೋಷ ವಿದ್ಯಾಧರ್ ನಾಯಕ್ ಅವರೇ, ನಿಮ್ಮ ಆಸಕ್ತಿಯ ವಿಷಯಗಳು ಬಹಳ ಹರವನ್ನ ಪಡ್ಕೊಂಡಿದೆ, ಆ ಸಾಕಷ್ಟು ವಿಸ್ತಾರವನ್ನ ಪಡ್ಕೊಂಡಿದೆ, ಬಹುಮುಖಿಯಾಗಿ ಹರಿದಿದೆ. ಇದರ ಒಂದು ಕಿರು ಪರಿಚಯವನ್ನ ನಮ್ಮ ಇವತ್ತಿನ ಒಂದು ಮಾತುಕತೆಯಲ್ಲಿ ನೀವು ಮಾಡಿದಿರಿ, ತುಂಬಾ ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಕೃಷಿ ಉದ್ಯೋಗ ಮತ್ತು ಪ್ರವೃತ್ತಿ ಈ ಕುರಿತು ಹೊನ್ನಾವರದ SDM ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ವಿದ್ಯಾಧರ್ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಗುಡ್ಡಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿಂದರಿ ಜೋಗಿ ಪದಗಳು.